ಪ್ರಜ್ನೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಮಟ್ಟದ ಕುರುಬರಹಟ್ಟಿಯ ರೈತ ಮಹಿಳೆ ಟಿಆರ್ ಉಷಾರಾಣಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಠದ ಕುರುಬರ ಹಟ್ಟಿಯ ಟಿಆರ್ ಉಷಾರಾಣಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಗೆ ಉಪಕಸವಾಗಿ ಈ ಒಂದು ಹೈನುಗಾರಿಕೆಯನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಉಷಾರಾಣಿ ಅವರೇ. ನಮಸ್ಕಾರ ಸರ್. ಉಷಾರಾಣಿ ಅವರೇ, ಹೇಳಿ, ನಿಮ್ಮ ಬಾಲ್ಯದ ಒಂದು ಪರಿಚಯ ಮಾಡಿಕೊಡಿ. ಸರ್, ನಾನು ಹುಟ್ಟಿದ್ದೂರೆಲ್ಲ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ದೊಡ್ಡಗುಣಿ ಅನ್ನೋ ಒಂದು ಗ್ರಾಮ ಸರ್. ಅಲ್ಲಿ ಬಾಲ್ಯದಲ್ಲಿ ಅಣ್ಣ ಅಕ್ಕ ಎಲ್ಲರ ಜೊತೆ ಆಟ ಆಡ್ಕೊಂಡೆ ಬೆಳೆದಿದ್ದು. ಅವಾಗ ಅಂದ್ರೆ ನಾವು ಮನೇಲಿ ಒಂದ್ ಹಸು ಅಷ್ಟೇ ಸಾಕಂದಿದ್ದು, ಮನೆಗೆ ಎಷ್ಟು ಬೇಕೋ ಅಷ್ಟನ್ನೆ ಉಪಯೋಗಿಸ್ಕೊಂತ ಇದ್ವಿ. ಹಾಲೆಲ್ಲ ಮಾರಾಟ ಮಾಡೋದು ಆ ತರದ ಏನು ಪ್ರಕ್ರಿಯೆ ಇರ್ಲಿಲ್ಲ. ಏನು ಸ್ಕೂಲು ಕಾಲೇಜು ಶಾಲಾ ದಿನಗಳು ಅದೇ ರೀತಿ ನಡೀತಾ ಇತ್ತು ಜೀವನ. ಮದ್ವೆ ಆದ ನಂತರ ನನ್ನ ಹಸ್ಬೆಂಡ್ ಒಂದು ಕೃಷಿಯಲ್ಲಿ ಉಪಕಸುಬಾಗಿ ಹೈನುಗಾರಿಕೆನ ಮಾಡ್ತಾ ಇದ್ರು. ಅವಾಗಿಂದ ನನಗೂ ಸ್ವಲ್ಪ ಆಸಕ್ತಿ ಬಂತು, ಇದ್ರಲ್ಲಿ ನಾನು ಮಾಡಬೇಕು, ನಾನು ಅವ್ರಿಗೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನದಾಗಿ ಮಾಡಬಹುದಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಿಂತ್ಕೊಂಡೆ. ಬಟ್ 2021 ನನ್ನ ಮೇನ್ ಕೆಲ್ಸನೇ ಕೃಷಿಯಲ್ಲಿ ಹೈನುಗಾರಿಕೆ ಅನ್ನೋದು ಉಪ ನನ್ನ ಕಸುಬಾಗಿ ಮಾರ್ಪಾಡಾಯ್ತು. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಬಾಲ್ಯದಲ್ಲಿ. ಹೌದು ಸರ್. ಈಗ ಮತ್ತೆ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬೇಕಂತ ನೀವು ಆಸಕ್ತಿ ತೋರಿಸ್ತಿಲ್ಲ? ಮದ್ವೆ ಆದ್ಮೇಲೂ ಕೂಡ ನಾನು ಒಂದು ಖಾಸಗಿ ಶಾಲೆಯಲ್ಲಿ ಒಂದ 4 ಅಕೌಂಟೆಂಟ್ ಆಗಿ ಕೆಲಸ ಮಾಡಿದೆ. ಅದಾದ ನಂತರ ನನ್ನ ಮನೆಯವರು ಬೇಡ ಮನೇಲೇ ಇರಿ ಆರಾಮಾಗಿ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಅವರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿದ್ದರಿಂದ ಚೆನ್ನಾಗೇ ಇತ್ತು. ಅದಾದ ನಂತರ ಕೆಲವು ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ನಾನು ಇದನ್ನ ಮಾಡ್ಬೇಕಾಗಿ ಬಂತು. ಅಂದ್ರೆ ನಿಮ್ಮ ಮನೆಯವರಿಗೆ ಆರೋಗ್ಯ ಸಮಸ್ಯೆ ಬಂದಿರೋದ್ರಿಂದ ನೀವಲ್ಲಿ ಖಾಸಗಿ ಕೆಲಸವನ್ನ ಬಿಟ್ಟು ಈ ಒಂದು ಹೈನುಗಾರಿಕೆ ಕಡೆಗೆ ಬರುವಂತಹ ಒಂದು ಪರಿಸ್ಥಿತಿ ಬಂತು. ಹೌದು. ಏನ್ ಸಮಸ್ಯೆ ಬಂತು, ಅಲ್ಲಿ ಏನಾಯ್ತಮ್ಮ? ಅಂದ್ರೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂತು. ಆರೋಗ್ಯದ ಸಮಸ್ಯೆ ಬಂದಾಗ ಯಾಕೆ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು, ಈ ಹೈನುಗಾರಿಕೆ ಅನ್ನೋದನ್ನ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ಸ್ಟ್ಯಾಂಡ್ ತಗೊಂಡು ಮುಂದುವರಿಸ್ಕೊಂತ ಹೋದೆ. ಹಾಗೆ ಇದ್ರ ಜೊತೆಗೆ ಒಂದು ಖಾಸಗಿ ಡೈರಿ ಕೂಡ ನಡೆಸ್ಕೊಂತ ಹೋಗ್ತಾ ಇದ್ರು. ಅವ್ರಿಂದನೂ ಮತ್ತೆ ಬೇರೆಯವರಿಗೂ ತೊಂದರೆ ಆಗೋದು ಬೇಡ, ಯಾಕೆಂದ್ರೆ ನಾವು ರೈತರಿಂದ ಹಾಲೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ವಿ, ಅದರಿಂದ ತೊಂದರೆ ಆಗೋದು ಬೇಡ ಅಂತ ಹೇಳಿ ಎರಡೂ ಜವಾಬ್ದಾರಿಗಳನ್ನ ನಾನೇ ತಗೊಂಡು ನಿಭಾಯಿಸ್ಬೇಕಾಯ್ತು. ಈಗ ನಿಮ್ಮ ಮನೆಯವರು ಗುಣಮುಖ ಆಗ್ಲಿಲ್ಲ? ಇಲ್ಲ, ಲಾಸ್ಟ್ 3 ಡೆತ್ ಆಯ್ತು. ಈಗ ನಿಮ್ಮ ಮನೆಯವ್ರನ್ನ ಕಳ್ಕೊಂಡಾಗ ಅಂದ್ರೆ ಆಕಸ್ಮಿಕವಾಗಿ ಎಲ್ಲೋ ಒಂದ್ ರೀತಿ ನೀವು ಕುಂದ್ಲಿಲ್ಲ? ಇಲ್ಲ ಸರ್, ಕುಂದೋದಕ್ಕಿಂತ ಏನಾಗಿತ್ತು ಅಂದ್ರೆ ನನ್ಗೆ ಏನಾದ್ರೂ ಮಾಡ್ಲೇಬೇಕು, ಮಕ್ಳು ಭವಿಷ್ಯ ರೂಪಿಸ್ಲಿಕ್ಕೆ ನಾನು ಒಂದ್ ಮೂಲೆಯಲ್ಲಿ ಕೂತ್ರೆ ನನ್ ಮಕ್ಳು ಭವಿಷ್ಯ ರೂಪಿಸಕ್ ಯಾರು ಬರಲ್ಲ. ಸೊ ನಾನೇ ನನ್ನ ಮಕ್ಳು ಭವಿಷ್ಯ ರೂಪಿಸೋ ಜವಾಬ್ದಾರಿ ತಗೊಂಡಿರೋದ್ರಿಂದ ಇದನ್ನ ನಾನು ಮುಂದುವರಿಸ್ಕೊಂಡ್ಲೇಬೇಕು. ಯಾಕೆಂದ್ರೆ ತಂದೆ ತಾಯಿ ಜವಾಬ್ದಾರಿನೂ ನನ್ನ ಮೇಲೆ ಇರೋದ್ರಿಂದ ನಾನು ಎಲ್ಲೋ ಒಂದ್ ಹತ್ರ ಡೆಡ್ ಆಗಿ ಅಥವಾ ಇನ್ನೊಂದು ಡಿಪ್ರೆಸ್ ಆಗಿ ಕೂತೆ ಅಂದ್ರೆ ಮಕ್ಳಿಗ್ ಒಂದು ಉತ್ತಮ ಭವಿಷ್ಯ ರೂಪಿಸ್ಬೇಕು. ಅದ್ರ ಜೊತೆಗೆ ಖಾಸಗಿ ಡೈರಿ ಇರೋದ್ರಿಂದ 4 ಜನಕ್ಕೆ ನಾನು ಉತ್ತರನೂ ಕೊಡ್ಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಈ ಹಸುಗಳು, ಈ ಹಸುಗಳನ್ನ ನಿರ್ವಹಿಸ್ಬೇಕು ಅಂದ್ರೆ ಕೆಲಸದವ್ರ ಮೇಲೆ ಬಿಟ್ರೆ ಎಷ್ಟೇ ಅಂದ್ರು ಅವರು ನೋಡ್ಕೊಳ್ಳೋದು ರೀತಿ ಎಲ್ಲ ಬೇರೆ ಬೇರೆ ಆಗೋದ್ರಿಂದ ನಾವೇ ಸ್ವತಃ ನೋಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲೆಲ್ಲೋ ಕೂತು ಯೋಚನೆ ಮಾಡೋದನ್ನ ಈ ಕಡೆ ಗಮನ ಹರಿಸಿದಾಗ ಮಕ್ಳು ಭವಿಷ್ಯನೂ ಆಯ್ತು, ಹಸುಗಳು ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನನಗೆ ದುಡಿಮೆನೂ ಆಯ್ತಲ್ಲ. ಅಂದ್ರೆ ಎಷ್ಟ್ ಜನ ಇದ್ರೆ ಮನೆಯಲ್ಲಿ? ನಾವು 5 ಇದ್ದೀವಿ. 5 ಜನ? ಹೌದು. ಈಗ 5 ಜನ ನಿಮಗೆ ಸಹಕಾರ ಕೊಡ್ತಾರೆ ಈ ಒಂದು ಹೈನುಗಾರಿಕೆಗೆ? ಹೌದು ಸರ್, ತಾಯಿ ಅತ್ತೆ 2 ಮಕ್ಕಳಿದ್ದಾರೆ. ಈಗ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀರಾ? ಹೌದು ಸರ್. ಈಗ ಕೃಷಿ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ನಿಮಗೆ? ಸರ್, ನಮ್ದು 1 ಕೃಷಿ ಜಮೀನ್ ಇದೆ, ಪಕ್ಕದಲ್ಲೇ ಒಂದು 5 ಜಮೀನ್ ಇದೆ. ಅವ್ರದ್ರಲ್ಲೇ ನಾವು ಮೇವು ಅಥವಾ ಜೋಳ ಆಗಿರ್ಬೋದು ಅಥವಾ ನೇಪಿಯರ್ ಈ ತರದೆಲ್ಲ ಬೆಳ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಾ? ಹೌದು ಸರ್. ಹೇಳ್ರಿ, ಹೈನುಗಾರಿಕೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರ, ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ಸರ್, ನಮ್ಮಲ್ಲಿ ಟೋಟಲ್ 8 ಹಸು ಇದೆ ಸರ್. ಅದರಲ್ಲಿ 4 ಜರ್ಸಿ ಹಸು ಇದೆ, 2 HF ತಳಿ ಇದೆ, 2 ಗೀರ್ ತಳಿ ಹಸು ಸಾಕಿದೀವಿ ಸರ್. ಒಂದು ದಿನಕ್ಕೆ ನಮ್ಮದು ಬೆಳಗ್ಗೆ ಒಂದು 25 ಸಂಜೆ ಒಂದು 25 ಹಾಲು ಕಲೆಕ್ಟ್ ಮಾಡ್ಕೊತಾ ಇದೀವಿ ಸರ್. ಈಗ ಯಾಕೆ ಒಂದೇ ತಳಿಗೆ ಸೀಮಿತ ಆಗ್ಲಿಲ್ಲ ನೀವು, ಈಗ HF ಜರ್ಸಿ ಈ ದೇಶೀಯ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಮನಸ್ಸು ಮಾಡಿದ್ರೆ? ಸರ್, ದೇಸಿ ತಳಿ ಹಾಲು ಮನೆಗೆ ಮಕ್ಕಳಿಗೆ ಅನ್ನೋ ಒಂದು ಉದ್ದೇಶಕ್ಕೆ ದೇಸಿ ತಳಿ ಮನೆ ಬಳಕೆಗೆ. ಹೌದು, ಗೀರ್ ತಳಿ ಹೆಚ್ಎಫ್ ಇಳುವರಿ ಜಾಸ್ತಿ ಕೊಡ್ತದೆ. ಜರ್ಸಿ ಬಂದು ಡೈರಿಯಲ್ಲಿ ಕೇಳುವಂತದ್ದು ಕೊಬ್ಬಿನಂಶ ಅಥವಾ ಇನ್ನೊಂದು ಕೇಳ್ತಾರಲ್ಲ, ಅದಕ್ಕೆ ಜರ್ಸಿ ಹೆಚ್ಚು ಪ್ರಾಮುಖ್ಯತೆ ಅವು ಕೊಡ್ತಾ ಹೋಗ್ತಾ ಇದ್ದೀನಿ ಸರ್ ನಾನು. ಈಗ ನಿಮ್ಮ ಒಂದು ತಾಯಿ ಮನೆಯಲ್ಲಿ ಹಸು ಸಾಕಾಣಿಕೆ ಮಾಡಿದ್ರು, ಅದನ್ನೆಲ್ಲ ನೋಡ್ಕೊಂಡಿದ್ವಿ, ಅಲ್ಲಿನೂ ನಾವು ಅನುಭವ ಇತ್ತು ಅಂತ ಹೇಳಿದ್ರ. ಈಗ ಮನೆ ಬಳಕೆಗೆ ಎಷ್ಟು ಅಂದ್ರೆ ಒಂದ್ ಹಸು ಅಷ್ಟೇ ನಾವು ಕಟ್ಟಿದ್ದು, ಮನೆ ಬಳಕೆಗೆ ಮನೆ ಪೂರ್ವಕವಾಗಿ ಅಷ್ಟೇ ಉಪಯೋಗಿಸ್ತಾ ಇದ್ವಿ. ಇಲ್ಲಿ ಬಂದಾಗಿಂದ ನಾವು ಕಟ್ಟಿದ್ ಬಂದು 2015 ಶುರು ಮಾಡಿದ್ದು ನಮ್ಮ ಮನೆಯವರು. 2016 ಒಂದು ಹಂತಕ್ ಬಂದ್ ನಿಂತ್ಕೊಂಡು 100 liter ಒಂದು ಹೊತ್ತಿಗೆ, ಅಲ್ಲಿಗೆ ಒಂದು ದಿನಕ್ಕೆ ನಮ್ದು 200-230 ಈ ತರ ಹಾಲಾಗ್ತಾ ಇತ್ತು. ನಾವು ಅದನ್ನ KMF ಸಪ್ಲೈ ಮಾಡ್ತಾ ಇದ್ವಿ. ಐದು ವರ್ಷ ತುಂಬಾ ಚೆನ್ನಾಗಿ ಡೈರಿ ತುಂಬಾ ಚೆನ್ನಾಗಿ ನಮ್ಮ ಏನು ಡೈರಿ ನಡೀತಾ ಇತ್ತು. ಅದಾದ್ಮೇಲಿಂದ ನಮ್ಮ ಮನೆಯವರು ನಾವೇ ಯಾಕೆ ಸ್ವಂತ ಒಂದು ಡೈರಿ ಮಾಡಬಾರ್ದು, ಖಾಸಗಿ ಡೈರಿ ನಾವೇ ಮಾಡಿ ನಾವೇ ಇಲ್ಲಿಯ ಲೋಕಲ್ ಫಾರ್ಮರ್ಸ್ಗೆಲ್ಲ ಇದನ್ನ ಮಾಡ್ಕೊಂಡು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇ ಒಂದು ಖಾಸಗಿ ಡೈರಿ ಹತ್ರ ಒಪ್ಪಂದ ಮಾಡಿಕೊಂಡು ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗೇ ನಡೀತಾ ಇದೆ ಸರ್. ನಾವು ಡೈರಿ ಸ್ವಂತದಾಗಿ ಡೈರಿ ಓಪನ್ ಮಾಡಿ 5 ಸತತವಾಗಿ ಚೆನ್ನಾಗೇ ನಡೀತಾ ಇದೆ ಸರ್. ಇವಾಗ್ಲೂ ನಮ್ಮ ಮನೆಯವ್ರದ್ದು ಏನ್ ಆಸೆ ಇತ್ತು ಡೈರಿ ಫಾರ್ಮಿಂಗ್ ಮಾಡ್ಬೇಕು ಅನ್ನ ಅದನ್ನ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಒಂದು ಗ್ರಾಮದಲ್ಲಿ ಅಂದ್ರೆ ಎಲ್ಲಾ ರೈತರು ಹೈನುಗಾರಿಕೆ ಮಾಡುವಂತವ್ರು ನಿಮಗೆ ಆ ತಂದು ಹಾಲನ್ನ ನಿಮ್ಮ ಡೈರಿಗೆ ಹಾಕ್ತಾರೆ. ಹೌದು. ಅಲ್ಲೆಲ್ಲ ಏನ್ ರೇಟ್ ಮಾಡಿದ್ರೆ ಅವರಿಗೆ ಸರ್? ಅವತ್ತಿಂದು ಫ್ಯಾಟ್ SNF ಅಂತ ಹೇಳ್ತಾರೆ ಸರ್. ಅಂದ್ರೆ ಹಾಲ್ನಲ್ಲಿ ಕೊಬ್ಬಿನಂಶ ಈ ತರದ ಎಲ್ಲ ಏನೇನಿದೆ ಅದ್ರ ಮೇಲೆ ಅವರಿಗೆ ದರ ನಿಗದಿ ಆಗುತ್ತೆ ಸರ್. ಅವತ್ತಿನ ದರ ಅವತ್ತಿಗೆ ಅವರಿಗೆ ಬೀಳುತ್ತೆ. ಹಾಲು ಒಳ್ಳೆ ಉತ್ತಮ ಗುಣಮಟ್ಟದಾಗಿದ್ರೆ ಒಂದು ರೇಟ್ ಬರ್ತದೆ. ಸ್ವಲ್ಪ ಗುಣಮಟ್ಟ ಮಧ್ಯಮ ಇತ್ತು ಅಂದ್ರೆ ಒಂದ್ ರೇಟ್, ಸ್ವಲ್ಪ ಕೆಳಮಟ್ಟ ಇತ್ತು ಹಾಲು ಅವತ್ತು ಒಂದೇ ತರ ಇರಲ್ಲ, ಪ್ರತಿದಿನ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಆಯಾ ದಿನದ ಗುಣಮಟ್ಟ ನೋಡಿ ರೇಟ್ ಫಿಕ್ಸ್ ಆಗ್ತದೆ ಸರ್. ಈಗ ಪ್ರತಿದಿನ ಹಾಲಿನಲ್ಲಿ ಗುಣಮಟ್ಟ ಯಾಕೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸರ್, ನಾವು ಏನ್ ಅದಕ್ಕೆ ಹಸುವಿಗೆ ಕೊಡ್ತೀವಲ್ಲ ಸರ್, ಊಟ ತಿಂಡಿ ಏನ್ ಇರುತ್ತಲ್ಲ ಅದ್ರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗಿದ್ರೆ ಆತರ ಆಗತ್ತೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ಮೇವು ಕೊಡಬೇಕು. ಗುಣಮಟ್ಟದ ಒಂದೇ ಕಾನ್ಸ್ಟೆಂಟ್ ಆಗಿ ಮೇವು ಕೊಟ್ಟಾಗ ಅವು ಒಂದೇ ರೀತಿಯ ಹಾಲು ಕರಿಯುತ್ತೆ ಸರ್. ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಈಗ ಒಂದ್ ಹಸಿ ಮೇವು, ಒಂದು ಒಣ ಮೇವು, ಒಂದು ಬೂಸ ಈ ತರ ಕೊಟ್ಕೊಂತ ಹೋದಾಗ ಅದಕ್ಕೇನ್ ವೇರಿಯೇಷನ್ಸ್ ಆಗಿರಲ್ಲ. ಇನ್ ಕೇಸ್ ಯಾವಾಗಾದ್ರೂ ಒಂಚೂರು ಏನಾದ್ರೂ ಬೇರೆ ಬೇರೆ ಮೇವಿಂದು ವ್ಯತ್ಯಾಸ ಆದಾಗ ಹಾಲು ಗುಣಮಟ್ಟ ಕಳ್ಕೊಂತ ಹೋಗುತ್ತೆ. ಬಿಸಿಲಿನ ಸೀಸನ್ ಅಲ್ಲಿ ನೀರ್ ಬಹಳ ಕುಡಿಯುತ್ತೆ, ಈ ಚಳಿಗಾಲದಲ್ಲಿ ನೀರ್ ಕಡಿಮೆ ಕುಡಿಯುತ್ತೆ. ಇನ್ ಮಳೆ ಬಂದಾಗ ಹುಲ್ ಮೇಲೆ ನೀರ್ ಇರುತ್ತೆ, ಅದು ಕ್ವಾಂಟಿಟಿಗಿಂತ ಜಾಸ್ತಿ ನೀರ್ ಅಬ್ಸರ್ವ್ ಮಾಡ್ಕೊಂತ ಇರುತ್ತೆ ಹಸುಗಳು. ಹಾಗಾಗಿ ಹಾಲಿನ ಗುಣಮಟ್ಟ ಸ್ವಲ್ಪ ಮೇಲೆ ಕೆಳಗೆ ಹಾಕ್ತಾ ಇರುತ್ತೆ. ಹಾಗಾಗಿ ಅವತ್ತಿಂದ ಏನ್ ಗುಣಮಟ್ಟ ಇದೆ ಅದ್ರ ಪ್ರಕಾರ ಅವ್ರಿಗೆ ರೈತರಿಗೆ ಸಹಾಯ ಆಗ್ತದೆ ಸರ್. ಈಗ ನೀವು ಸುಮಾರು 3 ಹಸುಗಳನ್ನ ಕಟ್ಟಿದ್ದೀವಿ ಅಂತ ಹೇಳಿದ್ರ, ಅಲ್ಲೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ ಮನೆ ಹತ್ರ ಅವಕ್ಕೆಲ್ಲ ಕೊಠಡಿ ಇದೆಯಲ್ಲ? ಹೌದು ಸರ್, ನಮ್ದು 53x33 ಕೊಟ್ಟಿಗೆ ಇದೆ ಸರ್. ಅದ್ರಲ್ಲಿ ಇವಾಗ 8 ಇನ್ನು ಕಟ್ಟೋ ಅಷ್ಟು ಜಾಗ ಇದೆ, ಬಟ್ ನಾವು ಸ್ವಲ್ಪ ಜಾಗ ಇರ್ಲಿ ಆರಾಮ್ಸೆ ಇರ್ಲಿ ಅಂತ ಹೇಳಿ ಆ ಜಾಗ ಬಿಟ್ಟು ಅದ್ರ ಜೊತೆಗೆ 4 ಇದೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ಹಸಿ ಮೇವಿಗೆ ಅಂತ ಹೇಳಿ ಸೈಲೇಜ್ ಬರುತ್ತೆ ಸರ್. ಆ ಸೈಲೇಜ್ ನ ಅಂದ್ರೆ 1 ಮುಂದಾಲೋಚನೆಯಿಂದ ಇಟ್ಟಿರ್ತೀವಿ ಸರ್. ಭೂಸ, ಸೈಲೇಜ್ ಮತ್ತೆ ಒಣ ಹುಲ್, ರಾಗಿ ಹುಲ್ ಬರುತ್ತಲ್ಲ ಎಲ್ಲದನ್ನು ಒಂದೊಂದು ತಿಂಗ್ಳಿಗೆ ಎಕ್ಸ್ಟ್ರಾ ಅಂತ ಹೇಳಿ ಸ್ಟಾಕ್ ಇಟ್ಟಿರ್ತೀವಿ. ಈಗ ಸೈಲೇಜ್ ಅಂದ್ರೆ ರಸಮೇವು, ಯಾವ ರೀತಿ ತಯಾರು ಮಾಡಿಕೊಳ್ತೀರಾ ಇದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ನಾವು ತರಿಸ್ಕೋತೀನಿ ಸರ್, ಆದ್ರೆ ತಯಾರಿ ಅಂದ್ರೆ 45 ಮೆಕ್ಕೆಜೋಳ ಏನ್ ಹಾಲ್ಗಳಂತ ಹೇಳ್ತಾರೆ ಆ ಹಾಲ್ಗಳನ್ನ ಕಟ್ ಮಾಡಿ ಅದಕ್ಕೆ ಬೆಲ್ಲದ ನೀರು ಸುಣ್ಣ ಕಟ್ ಮಾಡಿದಾದ್ಮೇಲೆ ಮಿಕ್ಸ್ ಮಾಡಿ ಅದನ್ನ ಗಾಳಿ ಆಡದಲೆ ಕವರ್ ಅಲ್ಲಿ ಕಟ್ಟಿ ಇಡ್ತಾರೆ. ಅದನ್ನ 45 ನಂತರ ನಾವು ಉಪಯೋಗಿಸಿದ್ರೆ ಅದು ರಸಮೇವಾಗಿರುತ್ತೆ. ಅಲ್ಲಿಗೆ 45 ಕಾಳು ಪ್ಲಸ್ 45 ಸ್ಟಾಕ್ ಆಗಿರ್ಬೇಕು, ಗಾಳಿ ಆಡದಂತೆ ಸ್ಟಾಕ್ ಆಗಿಟ್ಟಾಗ ಅದು ಪೂರ್ಣ ರಸಮೇವ ಆಗಿ ಪರಿವರ್ತನೆ ಆಗುತ್ತೆ. ಆ ರಸಮೇವನ ನಾವು ಒಂದ್ ಹಸು 5 ಹಾಲು ಕರಿತಾ ಇದೆ ಅಂದಾಗ ಅದರ ಹಾಲಿಗೆ ಅನುಗುಣವಾಗಿ ಅದನ್ನ ರಸಮೇವ ಕೊಡ್ತೀವಿ. ರಸಮೇವ ಕೊಡೋದ್ರಿಂದ ಏನಾಗತ್ತೆ ಅಂದ್ರೆ ರೋಗ ರುಜಿನಗಳು ಕಮ್ಮಿ ಆಗತ್ತೆ ಒಂದು, ಅದಕ್ಕೆ ಈ ಹಿಂಡಿ ಭೂಸ ಅಂತ ಕೊಡ್ತೀವಲ್ಲ ಅದಕ್ ಕೊಡೋದು ಕಡಿಮೆ ಆಗತ್ತೆ. ಐವತ್ ರೂಪಾಯಿ 60 ರೂಪಾಯಿ ಒಂದೊಂದ್ ಕೆಜಿ ಹಿಂಡಿ ಕೊಡೋ ಜಾಗದಲ್ಲಿ ನಮಗೆ ಈ ಸೈಲೇಜ್ ಏನ್ ರಸಮೇವಿದ್ಯಲ್ಲ ಅದನ್ನ ಕೊಟ್ಕಂತ ಹೋದಷ್ಟು ಹಾಲು ಇಳುವರಿನೂ ಚೆನ್ನಾಗಿ ಬರುತ್ತೆ, ಹಸಿಮೇವು ಕೊಟ್ಟಾಗ ಆಗತ್ತೆ, ಹಿಂಡಿ ಬೂಸಕ್ ಸಮನಾದ ಮೇವಾಗತ್ತೆ. ಇದು ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ರಸಮೇವು ಮಾಡಿಕೊಳ್ಳೋದ್ರಿಂದ ಈಗ ನೀವ್ ಹೇಳಿದ್ರ ಹಿಂಡಿ ಬೂಸ ಒಂದು ತರುವಂತದ್ದು ನಾವು ಅಲ್ಲಿ ಖರ್ಚು ಕಡಿಮೆ ಮಾಡಿಕೊಳ್ಬಹುದಲ್ವಾ? ಹೌದು, ನಾವು ಬಂದಿದ್ ಹಾಲಿನ ಹಣ ಎಲ್ಲ ನಾವು ಮತ್ತೆ ಹಸುಗೆ ಹಾಕಂತ ಹೋದ್ರೆ ನಾವು ದುಡ್ದಿದ್ ದುಡ್ಮೆ ಎಲ್ಲ ಅಲ್ಲಿಗೆ ಹೋಗುತ್ತಲ್ಲ, ಲಾಭದಾಯಕ ಆಗಲ್ಲ. ಅದ್ರ ಬದಲು ರೈತರು ಎಲ್ಲೆಲ್ಲಿ ಉಳಿಸ್ಲಿಕ್ ಸಾಧ್ಯ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅದ್ರ ಮೇಲೆ ನಾವು ಹಸು ಸಾಕಾಣಿಕೆ ಮಾಡೋದು ಕೂಡ ಒಂದು. ಅದ್ರ ಜೊತೆಗೆ ಏನಾಗತ್ತೆ, ಇವಾಗ ಗೊಬ್ಬರ ಬರುತ್ತೆ, ಆ ಗೊಬ್ಬರ ನಮಗೆ ಹೆಂಗೆ ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಹೊರಗಡೆ ಕೆಲ್ಸಕ್ಕೆ ಹೋದಾಗ ನಮ್ಗೆ ಏನಾಗತ್ತೆ, PF ಅದು ಇದು ಅಂತ ಹೇಳಿ ಸಿಗ್ತಾ ಇರುತ್ತೆ. ಬಟ್ ಹೈನುಗಾರಿಕೆಯಲ್ಲಿ ಯಾವ್ದು ತರದ PF ಆಗ್ಲಿ ಇನ್ನೊಂದ್ ಸಿಗಲ್ಲ ನಮಗೆ. ಏನ್ ಈ ಸಗಣಿ ಗೊಬ್ಬರ ಇರತ್ತಲ್ಲ ನಮಗೆ, ಅದೇ PF, ಅದೇ ಸೇವಿಂಗ್ಸ್. ನಾವು ಅದನ್ನ ಸೇವಿಂಗ್ಸ್ ಅಂತ ಮಾಡ್ಕೊಂಡು 6 ತಿಂಗಳಿಗೊಮ್ಮೆ ಅದನ್ನ ಮಾರಾಟ ಮಾಡಿದಾಗ ನಮಗ್ ಬಂದಿದ್ ಲಾಭ ಮಾಡಿದೆ. ಇವಾಗೆಲ್ಲ ಕೊಟ್ಟಿಗೆ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಎಷ್ಟು ನಿಮಗೆ ಲೋಡ್ ಸಿಗುತ್ತೆ ಗೊಬ್ಬರ? ಸರಿ ಇಲ್ಲ, ಒಂದು ತಿಂಗಳಿಗೆ ನಮ್ಮದು ಒಂದು ಟ್ರಾಕ್ಟರ್ ಲೋಡ್ ಗಿಂತನು ಬಾಳಾನೇ ಆಗುತ್ತೆ. ಹೌದು, ಏನೋ ಒಂದ್ 8,000-10,000 ರೂಪಾಯಿ ತಿಂಗಳ ನಿಮಗೆ ಬರೇ ಗೊಬ್ಬರದಿಂದಲೇ ಬರುತ್ತಲ್ವಾ? 9,000-10,000 ಇವಾಗಿನ ಮಾರ್ಕೆಟ್ ಪ್ರೈಸ್ ನಡೀತಾ ಇದೆ. ಮಾರಾಟ ಮಾಡೋಕ್ಕೂ ಏನಂತ ಸಮಸ್ಯೆ ಏನಿಲ್ಲ, ಈಗೆಲ್ಲ ಅವರೇ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋ ನೋಡಿ ವ್ಯಾಪಾರ ಮಾಡಿ ತಗೊಂಡು ಹೋಗ್ತಾರೆ ಸರ್. ಈಗೆಲ್ಲ ನೀವ್ ಹೇಳಿದ್ರ ರಸಮೇವು ಹೊರಗಡೆಯಿಂದ ತರ್ತೀವಿ ಅಂತ ಹೇಳಿದ್ರ, ಈಗ ಸಾಕಷ್ಟು ಈಗ ನೀವೆಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ರಸಮೇವು ಹೆಂಗೆ ನಾವು ಮಾಡ್ಕೊಳ್ಬೇಕು ಅಂತೇಳಿ ಅಲ್ಲೆಲ್ಲ ತರಬೇತಿ ಕೊಡ್ತಾರೆ. ಈಗ ನಿಮ್ಮ ಒಂದು ಜಮೀನಲ್ಲೇ ಸ್ಟಡಿ ಸ್ಟಡಿ ಅಂತೇಳಿ ಗುಂಡಿ ಮಾಡಿ ಅದಕ್ಕೆಲ್ಲ ಪಾಟ್ಗಳ ವ್ಯವಸ್ಥೆ ಮಾಡಿಕೊಂಡು ನೀವೆಲ್ಲ ರಸಮೇವು ಮಾಡಿಕೊಳ್ಬಹುದಲ್ಲ ಸರ್? ಮಾಡಬಹುದು. ಈ ಒಂದು ಏನಾಗತ್ತೆ ಅಂದ್ರೆ, ನಾವು ಎಷ್ಟು ಅದನ್ನ ಸುರಕ್ಷಿತವಾಗಿ ಇಡಬೇಕಂದ್ರೆ, ಒಂದು ಸಲ ನಾವು ಅದ್ ತೊಟ್ಟಿ ಮಾಡಿದ್ದನ್ನ ಓಪನ್ ಮಾಡಿದಾಗ ಇಮಿಡಿಯೇಟ್ ಖಾಲಿ ಮಾಡ್ಕೊಳ್ಬೇಕು. ಅದನ್ನ ಒಂದ್ ಸ್ವಲ್ಪ ಗಾಳಿ ಆಡ್ತು ಅಂದ್ರೂ ಅದು ಫುಲ್ ವೇಸ್ಟ್ ಆಗತ್ತೆ. ನಮ್ಗೆ ಈ ಕಡೆ ಹಾಕಿದ ಬಂಡವಾಳ ಕೂಡ ಉಳ್ಸಕ್ಕಾಗಲ್ಲ. ಅದ್ರ ಬದಲು ನಾವು ಅವಶ್ಯಕತೆಗೆ ಎಷ್ಟಿದೆ, ನಮಗೆ ಒಂದ್ 2 ಟನ್ ಅವಶ್ಯಕತೆ ಇದೆ. ಆ 2 ಟನ್ ತಗೊಳ್ಳೋದ್ರಿಂದ ನಿಮಗೆ ಇಲ್ಲಿ ಆಗೋ ನಷ್ಟನ ಅಲ್ಲಿ ಬರ್ಸತ್ತೆ. ನೀವಿಲ್ಲಿ ಕಮ್ಮಿ ಅಂದ್ರೂ ಇವಾಗಿನ ಬೇಸಾಯ ಅದು ಜೋಳ ಕಟ್ ಮಾಡು, ಮತ್ತೆ ಅದನ್ನ ತಂದು ಸಣ್ಣ ಸಣ್ಣದ ತುಂಡು ಮಾಡಕ್ ಅದನ್ನ ಮಾಡು, ಮತ್ತೆ ಅದನ್ನೆಲ್ಲ ಗುಂಡಿಗೆ ಹಾಕ್ಸಿ ತುಂಬಿಸಿ ಅದನ್ನ ಮುಚ್ಚಿಸು ಅನ್ನೋ ಲೇಬರ್ ಕಾಸ್ಟಿಗೆ ನಿಮಗೆ ದೊಡ್ಡ ದೊಡ್ಡ ಏನ್ ಈ ಸೈಲೇಜ್ ಮಾಡ್ತಾರಲ್ಲ, ರಸಮೇವು ಮಾಡ್ತಾರಲ್ಲ ಸರ್, ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಇನ್ನೂ ಲಾಭದಾಯಕನೇ ಆಗುತ್ತಲ್ವ ಸರ್? ಇಷ್ಟೊಂದೆಲ್ಲ ಪ್ರೊಸೆಸ್ ನೀವು ಮಾಡ್ತೀನಿ ಅನ್ನೋದು ಮಾಡ್ಕೋಬಹುದು, ಇಲ್ಲ ಅಂತ ಹೇಳಲ್ಲ. ಬಟ್ ಮಾಡಿದಾಗ ಅದನ್ನ ಮಾಡಕ್ ಎಷ್ಟು ಕಷ್ಟಪಟ್ಟಿರ್ತೀವೋ ಅದನ್ನ ಉಳಿಸ್ಕೊಳ್ಲಿಕ್ಕೂ ಕೂಡ ಅಷ್ಟೇ ಶ್ರಮ ಬೇಕು. ಯಾಕೆಂದ್ರೆ ಇಲಿಗಳ ಕಾಟದಿಂದ ನಾವು ರಕ್ಷಣೆ ಮಾಡ್ಬೇಕು, ಗಾಳಿ ಹೋಗ್ದಲ್ಲೇ ಇರೋ ತರ ರಕ್ಷಣೆ ಮಾಡ್ಬೇಕು. ತೇವಾಂಶ ಇರಬಾರ್ದು. ಏನದು ಯಾವ ಟೆಂಪರೇಚರ್ ಅಲ್ಲಿ ಪ್ಯಾಕ್ ಮಾಡಿರ್ತೀವೋ ಅದೇ ಟೆಂಪರೇಚರ್ ನಾವು ಕೊಟ್ರೆ ಒಂದು ದಿನಕ್ಕೆ ನಮ್ಮದು ಒಂದು 40 ಕೆಜಿ ಕೊಡ್ಬೋದು ಎಲ್ಲಾ ಹಸುಗಳಿಗೂ ಸೇರಿ. ಆ 40 ಕೆಜಿಗೋಸ್ಕರ ನಾನು ಪೂರಾ ಎಲ್ಲಾ ತೆಗೆದೆ ಅಂದ್ರೆ ಅದು ಹಾಳಾಯ್ತು ಅಂದ್ರೆ ಲಾಭ ಅಲ್ಲ ಸರ್, ಅದ್ ನಷ್ಟ ಆಗ್ಬಿಡತ್ತೆ. ಆ ನಿಟ್ಟಿನಲ್ಲಿ ನನ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಅದ್ರ ಜೊತೆಗೆ ನಾವು ಜೋಳ ಬೆಳ್ಕೊಂಡಿರ್ತೀವಲ್ಲ, ಆ ಜೋಳ ಬೆಳೆದಿದ್ದನ್ನ ನುಚ್ಚು ಮಾಡಿಸಿ ನಾವು ಹಸುಗಳಿಗೆ ಕೊಡ್ತೀವಿ. ಮೆಕ್ಕೆಜೋಳನೇ ಮೇವು ಅದೇ ಆಗೋಗ್ಬಿಡತ್ತೆ ನಮ್ಗೆ. ಈಗ ಹಸಿಮೇವು ಅಂತ ಹೇಳಿ ಅದಕ್ಕೇನು ಸಪರೇಟ್ ಬೆಳ್ಕೊಳ್ಳಲ್ಲ. ಅದೇ ಸರ್, ನೇಪಿಯಾರ್ ಇದೆಯಲ್ಲ, ಒಂದು ಹೊತ್ತಲ್ಲಿ ನೇಪಿಯಾರ್ ಕೊಡ್ತೀವಿ, ಒಂದು ಒಣ ಮೇವು ಒಂದು ಹಸಿಮೇವು. ಮಧ್ಯಾಹ್ನ ಸ್ವಲ್ಪ ಅದನ್ನ ಹೊರಗೆ ಹಡ್ಲಾಡ್ಲಿಕ್ಕೆ ಅಂತಾನೆ ಬಿಡ್ತೀವಿ ಪರ್ಟಿಕ್ಯುಲರ್ ಖಾಲಿ ಜಾಗದಲ್ಲಿ. ಯಾಕೆ ಅಂದ್ರೆ ಅದಕ್ಕೂ ಕಾಲೆಲ್ಲ ಹಿಡ್ದಂಗಾಗುತ್ತೆ ಮಾಡತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅದು ಸ್ವಲ್ಪ ಒಂದ್ 4-5 ಗಂಟೆ ಹೊರಗಡೆ ಅಡ್ಡಾಡ್ಬೇಕು. ಹೊರಗಡೆ ಅಂತಂದ್ರೆ ಎಲ್ಲಿ ಮೇಯಿಸ್ತಾರೆ ಅವನ್ನೆಲ್ಲ? ಅಲ್ಲೇ ಮನೆ ಹತ್ರನೇ, ನಮ್ಗೆ ಎಲ್ಲಿ ಬಯಲಲ್ಲಿ ಜಾಗ ಸಿಕ್ಕತ್ತೋ ಅಲ್ಲೆಲ್ಲ ಮೇಯ್ಲಿಕ್ಕೆ ಅಂತ ಹೇಳಿ ಬಿಡ್ತೀವಿ. ಎಷ್ಟು ಗಂಟೆ ಹೊಡ್ಕೊಂಡು ಹೋಗ್ತಾರೆ ಹೊರಗಡೆಗೆ ಸರ್? ಬೆಳಗ್ಗೆ 10-10:30 ಹಂಗೆಲ್ಲ ಬಿಟ್ರೆ ಒಂದ್ 2-2:30 ಅಷ್ಟೊತ್ತಿಗೆ ಮೇಯಿಸಿ ಕರ್ಕೊಂಬಂದ್ಬಿಡ್ತು, ಕಟ್ ಹಾಕಿ ಒಳಗಡೆ ಮತ್ತೆ ಒಣ ಮೇವು ಕೊಟ್ಬಿಟ್ಟು ಸಂಜೆ ಮಾಮೂಲಿ ಏನ್ ಬೂಸ ಇರತ್ತಲ್ಲ ಆ ಬೂಸ, ಒಂದು ಹಾಲ್ ಇಷ್ಟು ಕರಿಯತ್ತೆ ಅಂದ್ರೆ ಅದಕ್ಕೆ 1 ಕೆಜಿ ಬೂಸ 1 ಕೆಜಿ ರಸ ಮೇವು ಅಂತ ಹೇಳಿ ಕೊಟ್ಟು ಒಂದು ಹಸುಗೆ ಇಷ್ಟು ಅಂತ ಹೇಳಿ ಫೀಡ್ ನ ಕೊಡ್ತೀವಿ ಸರ್. ಈಗ ಬೆಳಗ್ಗಿಂದ ಸಂಜೆ ತನಕ ಈಗ ಹೈನುಗಾರಿಕೆಯಲ್ಲಿ ಏನೇನ್ ಕೆಲಸ ಇರುತ್ತೆ, ಯಾವ ರೀತಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ ಸರ್? ತುಂಬಾ ಕಷ್ಟ ಆಗಲ್ಲ, ಬೆಳಗ್ಗೆ 1:30 ಗಂಟೆ ಸಂಜೆ 1:30 ಗಂಟೆ ಅಷ್ಟೇ ನಿಮಗೆ ಕೆಲಸ ಹಿಡಿಯೋದು ಸರ್. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಕೊಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಹಸುಗಳಿಗೆ ಸ್ವಲ್ಪ ಕೆಚ್ಚಲೆಲ್ಲ ತೊಳೆದು ಹಾಲು ಕರೆದು ಡೈರಿ ಕೊಟ್ಟು ಬಂದ್ರೆ ನಿಮಗೆ ಅಲ್ಲಿ ಕೆಲಸ 1 ಅವರ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಮೇವು ಕಟ್ ಮಾಡ್ಕೊಂಡು ಬಂದು ಅದನ್ನ ಮೇವು ಕಟ್ ಮಾಡೋ ಯಂತ್ರದಲ್ಲಿ ಕಟ್ ಮಾಡಿದ್ರೆ 1-1.5 ಗಂಟೆ ಅದೊಂದು ಕೆಲಸ ಆಗತ್ತೆ. ಹಸುಗಳನ್ನೆಲ್ಲ ನೀವು ಹೊರಗ್ ಬಿಟ್ಟು ಕುಡ್ಕೆ ತೊಳೆದು ಆಯಾ ಜಾಗಕ್ಕೆ ಏನ್ ಕತ್ತರಿಸಿರೋ ಮೇವನ್ನ ಹಾಕಿದ್ರೆ ನಿಮಗೆ ಅಲ್ಲಿ ಕೆಲಸ ಮುಗೀತು. ಮತ್ತೆ 2 ಗಂಟೆ 2:30 ವರೆಗೂ ನಿಮಗೆ ಅಲ್ಲಿ ಕೊಟ್ಕೆಲಿ ಏನು ಕೆಲಸ ಇರಲ್ಲ. ಈಗ ಎರಡು ಗಂಟೆಗೆ ಅಲ್ಲಿ ಒಂದ್ ಸ್ವಲ್ಪ ಮೇವು ಕೊಡ್ಬೇಕಾಗುತ್ತೆ, ನೀರ್ ಕೊಡ್ಬೇಕಾಗುತ್ತೆ ಅಲ್ವಾ, ಮತ್ತೆ ಸಂಜೆ ಒಂದೆರಡು ತಾಸು ಕೆಲಸ ಇರುತ್ತೆ. ಸಂಜೆ ಸರ್ ಅದು ಕಟ್ಟಿರ್ತೀವಲ್ಲ, ಮತ್ತೆ ಎಲ್ಲ ಸಗಣಿ ಇರುತ್ತೆ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಬೇಕು. ಮತ್ತೆ ಒಂದು ಫೀಡ್ ಏನ್ ನಾವು ಭೂಸ ಕೊಡ್ತೀವಲ್ಲ, ಆ ಭೂಸ ಕೊಟ್ಟು ಹಾಲು ಕರೆದ್ರೆ ಮುಗಿತದೆ. ಈಗ ನಾವೆಲ್ಲ ಸ್ವಚ್ಛತೆಗೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಹೈನುಗಾರಿಕೆಯಲ್ಲಿ ಏನೇನ್ ಸಮಸ್ಯೆಗಳು ನಾವು ಎದುರಿಸಬೇಕಾಗುತ್ತೆ ಸರ್? ಒಂದು ಹುಣ್ಣೆ ಅಂತ ಹೇಳಿ ಬರ್ತದೆ, ಅದು ಬಾಳ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಕೆಚ್ಚಲು ಮೇಲೆ ಅಥವಾ ಮೈ ಮೇಲೆ ಎಲ್ಲ ಸಗಣಿ ಮೆತ್ಕೊಂಡಿರೋದ್ರಿಂದ ಹಸುಗಳು ಆರೋಗ್ಯ ಸಮಸ್ಯೆ ಬರುತ್ತೆ, ನೊಣ ಕೂರೋದು ಅಥವಾ ಇನ್ನೊಂದಾಗುತ್ತೆ. ಆಮೇಲೆ ಕೆಚ್ಚಲುದು ಹಾಲು ನೀಟಾಗಿ ಕರೀಲಿಲ್ಲ ಅಂದ್ರೆ ಕೆಚ್ಚಲು ಬಾವು ಆಗುತ್ತೆ. ಆ ಬಾವು ಇನ್ಫೆಕ್ಷನ್ ಆದ್ರೆ ಏನಾಗುತ್ತೆ, ಹಸು ಹಾಲು ಕರಿಯೋದನ್ನೇ ಕಡಿಮೆ. ಈಗ 5 ಲೀಟರ್ ಹಾಲು ಕರಿತಿದೆ ಅಂದ್ರೆ ಕೆಚ್ಚಲು ಬಾವು ಆದ ತಕ್ಷಣ 2 ಲೀಟರ್ 3 ಲೀಟರ್ ಬಂದ್ ನಿಲ್ಲುತ್ತೆ. ಇವೆಲ್ಲ ಅದಕ್ಕಿಂತನೂ ನಾವು ಏನು ಪ್ರತಿದಿನ ಸ್ನಾನ ಮಾಡಿಸೋದ್ರಿಂದ ಹಸುಗಳು ಆರೋಗ್ಯವಾಗಿರ್ತವೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಕೊಟ್ಟಿಗೆನು ನೀಟಾಗಿ ಇಟ್ಕೊಳೋದ್ರಿಂದ ನಮ್ಗೆ ಯಾವ್ದೇ ತರದ ಸಮಸ್ಯೆ ಆಗ್ಲಿ ಅಥವಾ ರೋಗ ರುಜಿನಗಳಾಗ್ಲಿ ಆದಷ್ಟು ಬರಲ್ಲ. ಎಲ್ಲದಕ್ಕಿನ್ನ ನೊಣಗಳಿರುತ್ತೆ, ನೊಣ ಒಂದ್ ಹಸುವಿನಿಂದ ಇನ್ನೊಂದು ಹಸು ಕೂತ್ರೆ ಇದಕ್ಕೇನೋ ಕಾಯಿಲೆ ಇರೋದು, ಅದಕ್ಕೂ ಸ್ಪ್ರೆಡ್ ಆಗೋದ್ರ ಬದಲು ಎಲ್ಲ ಹರಡೋಲ್ಲ. ಪ್ರತಿದಿನ ಸ್ನಾನ ಮಾಡಿಸಿ, ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ ಔಷಧಿಗಳನ್ನ ಅವಾಗವಾಗ ಸಿಂಪಡಣೆ ಮಾಡ್ಕೊಂತ ಹೋದಷ್ಟು ಆರೋಗ್ಯವಾಗಿ ಇರ್ತವೆ ಹಸುಗಳು. ಈಗ ಹೈನುಗಾರಿಕೆಯಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ರೋಗ ರುಜಿನಗಳು ಬರ್ತಾವಲ್ವಾ, ಸಾಮಾನ್ಯವಾಗಿ ಬಂದೇ ಬರ್ತವೆ. ಈಗ ಏನಾದ್ರು ಆಕಸ್ಮಿಕವಾಗಿ ನಾವು ರೋಗ ರುಜಿನ ಬಂದು ಈಗ ಹಸುಗಳೇನಾದ್ರೂ ಮರಣ ಬಂತಂದ್ರೆ ನಮಗೆ ಹೈನುಗಾರಿಕೆ ಮಾಡಿದಂತವ್ರಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಈಗ ಆರ್ಥಿಕವಾಗಿ ಸಾಕಷ್ಟು ಹಣ ಕೊಟ್ಟು ಈಗ ಹಸುಗಳನ್ನ ಕೊಂಡ್ಕೊಂಡು ಬಂದಿರ್ತಾರೆ, ಎಲ್ಲ ಒಂದ್ ಕಡೆ ಅವನ್ನೇ ನಂಬಿಕೊಂಡು ಜೀವನವನ್ನು ಮಾಡುವಂತ ಪರಿಸ್ಥಿತಿಯಲ್ಲಿ ಹಸುಗಳನ್ನ ನಾವು ಕಳ್ಕೊಂಡಾಗ ಬಹಳಷ್ಟು ನಮಗೆ ಸಮಸ್ಯೆ ಆಗುತ್ತಲ್ವಾ. ಅಂದ್ರೆ ಈ ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಹಸುಗಳಿಗೆ ಏನಾದ್ರೂ ಈಗ ಇನ್ಸೂರೆನ್ಸ್ ಅಂತ ಹೇಳಿ ಮಾಡ್ತಾ ಇದಾರಲ್ವಾ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಡಿಸಿದ್ರೆ ಸರ್? ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದು ಹಸುಗೆ 50-60 ಸಾವಿರ ರೂಪಾಯಿ ಒಂದು ಹಸುಗೆ ಇನ್ಶೂರೆನ್ಸ್ ಅಂತ ಮಾಡ್ತಾರೆ. ನಮ್ಮ KMF ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ಹಸುಗೆ 800-900 ರೂಪಾಯಿ ಅಂತೇಳಿ ಒಂದು ವರ್ಷಕ್ಕೆ ರೈತರಿಂದ ತಗೊಂಡು ಅದಕ್ಕೆ ಒಂದು ಇನ್ಶೂರೆನ್ಸ್ ಅಂತ ಹೇಳಿ ಮಾಡಿಕೊಡ್ತಾರೆ. ಇನ್ನ ನಾವು ಪ್ರೈವೇಟ್ ಅಲ್ಲಿ ಮಾಡಿಸ್ತೀವಿ ಅಂದ್ರೆ ಒಂದು ವರ್ಷಕ್ಕೆ ನಾವು 1200 ರೂಪಾಯಿ ಏನೋ ಕಟ್ಟಿದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಅಂತ ಹೇಳಿ ಮಾಡಿಕೊಡ್ತಾರೆ ಸರ್. ಆವಾಗ ಏನಾಗತ್ತೆ, ನಮಗೆ ಒಂದು ಏನ್ ಅಮೌಂಟ್ ಅಂತ ನಾವು ಫಿಕ್ಸ್ ಮಾಡಿರ್ತಾರೆ ಹಸುಗೆ, ಆ ದುಡ್ಡು ರೈತರ ಖಾತೆಗೆ ನೇರವಾಗಿ ಜಮಾ ಆಗತ್ತೆ. ಅಂದ್ರೆ ಆಕಸ್ಮಿಕವಾಗಿ ಏನಾದ್ರೂ ಮರಣ ಹೊಂದಿದ್ರೆ ಈಗ ಪ್ರತಿ ವರ್ಷ ರಿನಿವಲ್ ಮಾಡಿಸಬೇಕಾಗುತ್ತೆ? ಹೌದು ಸರ್, ನೀವು ಅದನ್ನ 1 ವರ್ಷದ ಸ್ಕೀಮ್ ಆದ್ರೂ ತಗೋಬಹುದು, 2 ವರ್ಷದಾದ್ರೂ ತಗೋಬಹುದು, 3 ವರ್ಷ. ಇದು ಖಾಸಗಿ ಬ್ಯಾಂಕ್ಗಳಲ್ಲಿ ಮಾಡ್ಕೊಡೋ ಅಂತದ್ದು 3 ವರ್ಷ ಸ್ಕೀಮ್. ನಮ್ಮ KMF ಅಲ್ಲಿ ಏನಾಗುತ್ತೆ, ಪ್ರತಿ ವರ್ಷನು ರಿನಿವಲ್ ಮಾಡ್ಕಂತ ಹೋಗ್ಬೇಕಾಗತ್ತೆ. ಈಗ ಸುಮಾರು ವರ್ಷದಿಂದ ನೀವು ಈ ಒಂದು ಹಸು ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದೀರಾ, ಅದರಲ್ಲೇ ಜೀವನ ಕಟ್ಟಿಕೊಂಡಿದ್ದೀರಾ, ಅಂದ್ರೆ ಆ ರೀತಿ ನಿಮ್ಮ ಒಂದು ಹಸುಗಳು ಏನಾದ್ರೂ ಆಕಸ್ಮಿಕ ಮರಣಕ್ಕೆ ಏನಾದ್ರೂ ತುತ್ತಾಗಿದ್ದಾವ? ಹೌದು ಸರ್, ಆಗಿದೆ. ಲಾಸ್ಟ್ ಏಪ್ರಿಲ್ ತಿಂಗಳಲ್ಲಿ ಒಂದು ಹಸು ಇದೇ ತರ ಆಗಿತ್ತು ಸರ್. ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೆ, ಇನ್ಶೂರೆನ್ಸ್ ಅಮೌಂಟ್ 1200 ರೂಪಾಯಿ ಕಟ್ಟಿದ್ದೆ. ಆ 1200 ರೂಪಾಯಿ ನಾನು ಕಟ್ಟಿರೋದ್ರಿಂದ ನನಗೇನ್ ನಮ್ಮ ಹಸು ಹೋಯ್ತು, ಡಾಕ್ಟರ್ ಬರ್ತಾರೆ, ಅವರೇ ಪೋಸ್ಟ್ ಮಾರ್ಟಮ್ ಎಲ್ಲಾ ಮುಗಿಸ್ಕೊಟ್ಟು ಇದು ಕಾರಣದಿಂದ ಮರಣ ಹೊಂದಿದೆ ಅಂತ ಹೇಳಿ ಮಾಡಿ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಅಂತೇಳಿ ನಮಗೆಲ್ಲ ಅಪ್ರೂವಲ್ ಕೊಡ್ತಾರೆ. ನಾವು ಅದನ್ನ ತಗೊಂಡೋಗಿ ನಮ್ಮ ಯಾವ ಖಾಸಗಿ ಬ್ಯಾಂಕ್ ಅಲ್ಲಿ ನಾನು ಮಾಡಿಸಿದ್ದೆ ಅಲ್ಲಿ ಕೊಟ್ಟಾಗ ನನಗೆ 6 ತಿಂಗಳು ಸಮಯ ತಗೊಂಡು ನನ್ನ ಖಾತೆಗೆ ಜಮಾ ಮಾಡಿದ್ರು. ಈಗ ಒಂದು ವೇಳೆ ಏನಾದ್ರೂ ನೀವು ಅಲ್ಲಿ ಇನ್ಸೂರೆನ್ಸ್ ಮಾಡಿಸಲಿಲ್ಲ ಅಂದ್ರೆ ನಿಮಗೆ ಸಾಕಷ್ಟು ಸಮಸ್ಯೆ ಆಗ್ತಿತ್ತಲ್ಲ? ಹೌದು ಸರ್, ಆರ್ಥಿಕ ಹೊಡೆತ ಬೀಳ್ತೈತೆ. ಹೌದು, ಆರ್ಥಿಕ ಹೊಡೆತ ಅದ್ರ ಜೊತೆಗೆ ಏನಾಗತ್ತೆ, ನನ್ನ ಮುಂದಿನ ದುಡಿಮೆನೆ ಸ್ಟಾಪ್ ಆಗುತ್ತೆ. ಇವತ್ತು ಹಸು ನಂಬಿನೇ ಜೀವನ ಮಾಡ್ತಾ ಇರೋದ್ರಿಂದ ನನಗೆ ಅವತ್ತು ಒಂದು ಹಸು ಮರಣ ಹೊಂದಿತ್ತು ಅಂದ್ರೆ ನನ್ನ ನೆಕ್ಸ್ಟ್ ದುಡಿಮೆನೆ ಲಾಸ್ ಅಲ್ವಾ ಸರ್. ಅದು ಒಂದು 10 ಲೀಟರ್ ಹಾಲು ಕರಿತಿದೆ ಅಂದ್ರೆ ಒಂದು ದಿನಕ್ಕೆ ನನಗೆ 500-600 ರೂಪಾಯಿ ಲಾಭ ಅನ್ನೋ ತರನೇ ಇರುತ್ತೆ. ಆ 500-600 ರೂಪಾಯಿ ಕಟ್ ಆಗೋಗ್ಬಿಡುತ್ತೆ. ಏನ್ ಕಾಯಿಲೆ ಬಂತು ಹಸುಗೆ? ಹಸುವಿಗೆ ಸರ್ ಅದು ಕರು ಹಾಕಿದ ನಂತರ ಸ್ವಲ್ಪ ಸುಸ್ತು ಆಗಿ ವೀಕ್ನೆಸ್ ಆಯ್ತು. ಹೌದು ಸರ್, ನಾವು ಬೇರೆಯವರಿಂದ ಅದನ್ನ ಕೊಂಡ್ಕೊಂಡಿದ್ದು, ಒಂದ್ ಕೊಂಡ್ಕೊಂಡ ಹಸು ಆತರ ಆಯ್ತು. ಈಗ ಒಟ್ಟಾರೆ ಟೋಟಲ್ ಎಷ್ಟಿದ್ದಾವ ನಿಮ್ಮ ಕರುಗಳು ಬಿಟ್ಟು ಹಸುಗಳೇ 8 ಹಸು. 8 ಹಸುಗಳು, ಕರುಗಳು ಎಷ್ಟಿದಾವ? ಕರುಗಳು 4 ಇದೆ. 4, ಒಟ್ಟು 12 ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಹೌದು ಸರ್, ಒಂದು ಮನುಷ್ಯ 10 ಹಸು ಆರಾಮಾಗಿ ಮೇಂಟೆನೆನ್ಸ್ ಸಾಕಾಣಿಕೆ ಮಾಡಬಹುದು ಸರ್. ಹೇಳಿದ್ನಲ್ಲ ಸರ್, ಬೆಳಗ್ಗೆ 1.5-2 ತಾಸ್ ಕೆಲಸ, ಸಂಜೆ 1.5 ಗಂಟೆ ಕೆಲಸ ಇರುತ್ತೆ ಸರ್. ಮಧ್ಯ ನಿಮಗೆ ಫ್ರೀ ಟೈಮ್ ಸಿಗುತ್ತೆ, ನೀವು ಬಿಡುವಿನ ಸಮಯದಲ್ಲಿ ಬೇರೆ ಏನಕ್ಕಾದ್ರೂ ನಿಮ್ಮನ್ನ ನೀವು ತೊಡಗಿಸ್ಕೋಬಹುದು. ನಾನು ಯಾಕೆ ಇದೇ ಪ್ರೊಫೆಷನ್ ಆರಿಸ್ಕೊಂಡೆ ಅಂದ್ರೆ, ನಾನು ಎಲ್ಲೋ ಒಂದು ಖಾಸಗಿ ಸಂಸ್ಥೆಯಲ್ಲಿ ಅಥವಾ ಖಾಸಗಿ ಇದ್ರಲ್ಲಿ ಕೆಲ್ಸಕ್ಕೆ ಹೋದೆ ಅಂದ್ರೆ ಬೆಳಗ್ಗೆ 10 ರಿಂದ ಸಂಜೆ 5 ವರೆಗೂ ಕೆಲ್ಸಕ್ಕೆ ಹೋಗ್ಲೇಬೇಕು, ಅದ್ರ ಜೊತೆಗೆ ಮನೆಯ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಲಿಕ್ಕೆ ಆಗೋಲ್ಲ. ಇದು ನನಗೆ ಹೇಗೆ ಅನುಕೂಲ ಆಯ್ತು ಅಂದ್ರೆ, ನಾನು ಬೆಳಗ್ಗೆ 5:30 to 8:00 ಕೆಲಸ ನಡೆಯುತ್ತೆ, 8:00 ನನಗೆ ಸಂಜೆ 6:00 ತನಕ ಏನು ಬೇರೆ ಕೆಲಸ ಇರಲ್ಲ. ಒಂದ್ ಕಡೆ ಸ್ವತಂತ್ರವಾಗಿ ಸ್ವತಃ ಉದ್ಯೋಗ ನಮಗೆ ಆಸಕ್ತಿನೂ ಬರುತ್ತೆ, ಆಮೇಲೆ ಎಲ್ಲ ಒಂದ್ ಕಡೆ ನಮಗೆ ಸಾಕಾಯ್ತು ಅಂತಂದ್ರೆ ನಾವು ರೆಸ್ಟ್ ತಗೊಳ್ಬಹುದು. ಹೌದು, ಈಗ ಹೆಚ್ಚಿನ ಆದಾಯನೂ ಕಾಣಬಹುದು ಅಲ್ವಾ? ಹೌದು ಸರ್, ಹೌದು. ಈಗ ಪಶು ಆಸ್ಪತ್ರೆಯಿಂದ ಸಾಕಷ್ಟು ಈಗ ಮುಂಜಾಗ್ರತೆ ಕ್ರಮವಾಗಿ ಈಗ ಮುಂದೆ ಯಾವುದು ಕಾಯಿಲೆಗಳು ಬರಬಾರದು ಹಸುಗಳಿಗೆ ಆಗಿರ್ಬೋದು, ಈಗ ಒಟ್ಟಾರೆ ಹೈನುಗಾರಿಕೆಯಲ್ಲಿ ಏನೇ ಸಾಕಾಣಿಕೆ ಮಾಡಿದ್ರು ಎಲ್ಲ ಒಂದು ಕುರಿ ಮೇಕೆ ಹಸುಗಳಿಗೆ ಎಲ್ಲಕ್ಕೂ ಈಗ ಲಸಿಕೆಗಳನ್ನ ಹಾಕ್ತಾರೆ ವರ್ಷದ ಕೆಲವೊಂದು ಸಲ, ಅಂದ್ರೆ ಆತರ ನಿಮ್ಮ ಒಂದು ಹಸುಗಳಿಗೆ ಏನಾದ್ರು ಲಸಿಕೆಗಳನ್ನ ಹಾಕ್ಸಿದ್ರೆ? ಹೌದು ಸರ್, ಪ್ರತಿ ವರ್ಷ ಏನಾಗುತ್ತೆ ನವೆಂಬರ್ ತಿಂಗಳಲ್ಲಿ ಕಾಲುಬಾಯಿ ಜ್ವರದ್ದು ಮುಂಜಾಗ್ರತಾ ಕ್ರಮವಾಗಿ ಹಾಕ್ತಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಮಾರ್ಚಿಯಲ್ಲಿ ಬೊಬ್ಬೆ ರೋಗ ಅಂತ ಹೇಳಿ ಬರ್ತದೆ, ಅದನ್ನು ಕೂಡ ಮುಂಚೆನೆ ಜನವರಿ ತಿಂಗಳಲ್ಲಿ ಹಾಕ್ತಾ ಇರ್ತಾರೆ. ವರ್ಷಕ್ಕೆ 2 times ಸರ್ಕಾರದಿಂದಾನೇ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸಪ್ಲೈ ಮಾಡ್ತಾ ಇದಾರೆ ಸರ್. ಅದ್ರ ಜೊತೆಗೆ ನಮ್ಗೇನಾದ್ರು ಈ ತರದ್ದು ಹಸುಗಳಿಗೆ ಆರೋಗ್ಯ ಸಮಸ್ಯೆ ಬಂತು ಅಂದ್ರೆ 1962 ಅಂತ ಒಂದು ಆಂಬ್ಯುಲೆನ್ಸ್ ಇದೆ ಸರ್, ಏನ್ ಪಶು ಆಂಬ್ಯುಲೆನ್ಸ್ ಅಂತಾನೆ ಮಾಡಿದ್ದಾರೆ. ನೀವು ಯಾವ್ದೇ ಕಾಯಿಲೆ ಅಥವಾ ಹಸುಗೇನಾದ್ರೂ ಹುಷಾರ್ ಇಲ್ಲ ಅನ್ನೋ ಕಾರಣದಲ್ಲಿ ಆ ನಂಬರಿಗೆ ನೀವು ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ಬಂದು ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಆರೈಕೆ ಮಾಡಿ ಹೋಗ್ತಾರೆ ಸರ್. ಅಂದ್ರೆ ಆತರ ಹಸುಗಳಿಗೆ ಚಿಕಿತ್ಸೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಗಳು ಮಾಡಿದ್ದಾವಲ್ಲ? ಹೌದು ಸರ್, ಹೌದು, ಸರ್ಕಾರದಿಂದಾನೇ ಮಾಡಿದ್ದಾರೆ ಸರ್. ಯಾವುದೇ ರೀತಿಯ ರೈತರ ಹತ್ರ ಹಣ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಏನೋ ತಗೊಳ್ದಲೇನೆ ಉಚಿತವಾಗಿ ಹಸುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್, ಡಾಕ್ಟರ್ಸ್ ಎಲ್ಲ ಬಂದು. ಈಗ ಪ್ರತಿನಿತ್ಯ ಈಗ ಹಾಲು ಕರೆಯುವಂತದ್ದು ಈಗ 8 ಅಂತಂದ್ರೆ ಸಾಮಾನ್ಯದ ಮಾತಲ್ಲ ಅಲ್ವಾ? ಈಗ ಯಾವ ತರ ನಿಭಾಯಿಸ್ಕೊಂಡು ಹೋಗ್ತಾ ಇದೆ ಸರ್? ನಮ್ದು ಹಾಲು ಕರೀಲಿಕ್ಕೆ ಅಂತಾನೆ ಮಿಷಿನ್ ಇರತ್ತೆ, ಆ ಮಿಷಿನ್ ಅಲ್ಲಿ ನಾವು ಕರ್ಕೊಂತಾ ಇರ್ತೇವೆ. ಅದ್ರ ಜೊತೆಗೆ ಕ್ಲೀನಿಂಗ್ ಸಹ ಮಿಷಿನ್ ಯೂಸ್ ಮಾಡ್ತಾ ಇದೀವಿ ಸರ್. ಈಗ ಆಧುನಿಕತೆ ಇರೋದನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರಿಂದ ನಾವು ಈಗ ಕ್ಲೀನಿಂಗ್ ಅಂತಂದ್ರೆ ಕ್ಲೀನ್ ಸರ್, ಕೊಟ್ಟಿಗೆ ಕ್ಲೀನಿಂಗ್ ಆಗಿರ್ಬೋದು, ಹಸು ಮೈ ತೊಳೆಯೋದಾಗಿರ್ಬೋದು, ಅಥವಾ ಎಲ್ಲದಕ್ಕೂ ಕ್ಲೀನ್ ಮಾಡ್ಲಿಕ್ಕೆ ಮಿಷಿನ್ ಯೂಸ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಅದು ಹೆಚ್ಚು ಕೆಲಸ ಹಿಡಿಯಲ್ಲ ಸರ್, ಬೇಗ ಆಗತ್ತೆ. 1/2 hour ಅನ್ನೋಷ್ಟೊಳಗೆ ನಿಮಗೆ ಕೊಟ್ಟಿಗೆ ಅದು ಹಾಲು ಕರೆದಿದ್ದು ಎಲ್ಲ ಕೆಲಸ ಮುಗಿದ್ ಬಿಡುತ್ತೆ ಸರ್. ಈಗ ಹಾಲು ಅಂದ್ರೆ ಯಾವ ತರ ಅಲ್ಲಿ ಮಿಷಿನ್ ಸೆಟ್ ಮಾಡ್ತೀರಾ ಸರ್? 1.8 liters ಒಂದು ಹಸು ಕರೆಯುತ್ತೆ ಅಂದ್ರೆ ಅದಕ್ಕೆ 4-5 minutes ಸಾಕು. ಈಗ ಹೆಚ್ಚೊತ್ತಲ್ಲಿ ನಾವು ಬಿಟ್ಟರೆ ಏನಾದ್ರೂ ರಕ್ತ ಬರುವಂತದ್ದು ಏನು ತೊಂದ್ರೆ ಆಗಲ್ಲ. ಈಗ ಮಲೆ ಒಳಗಡೆ ಎಲ್ಲ ಹಾಲು ಖಾಲಿ ಆಯ್ತು ಅಂದ್ರೆ ಅದು ಆಫ್ ಆಗುತ್ತಾ? ಆಫ್ ಆಗಲ್ಲ ಸರ್, ಖಾಲಿ ಆಯ್ತು ಅಂದ್ರೆ ಅದು ಏನಾಗತ್ತೆ, ಹಸು ಆಗ್ಲೇ ಅದ್ರ ಅಡ್ಜಸ್ಟ್ ಆಗಿರತ್ತೆ ಸರ್. ಹಸುವಿಗೆ ಗೊತ್ತಾಗ್ತಾ ಇರತ್ತೆ ಇದು ಸ್ವಲ್ಪ ಒದ್ದಾಡ್ಲಿಕ್ಕೆ ಶುರು ಮಾಡುತ್ತೆ, ಇಲ್ಲಿ ಹಾಲು ಬರ್ತಾ ಇಲ್ಲ ಅಂದಾಗ ಮೆಷಿನ್ ಅಲ್ಲಿ ಸೌಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಳ್ಳೋ ತರ ಇರತ್ತೆ ಮೆಷಿನ್ ಅಲ್ಲಿ. ಒಂದು ನಾವು ಸ್ಪೀಡ್ ಬೇಕಾ, ಮೀಡಿಯಂ ಬೇಕಾ, ಅಥವಾ ತುಂಬಾ ಕೈಯಲ್ಲಿ ಕರೆದಾಗ ಹೇಗೆ ಅದಕ್ಕೆ ಅನುಭವ ಆಗುತ್ತೋ ಆ ಫೀಲ್ ನ ನಾವು ಮಿಷಿನ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಮಿಷಿನ್ ಅಡ್ಜಸ್ಟ್ ಮಾಡಿದ್ವಿ, ಎಲ್ಲೇ ಹೋಗಿ ಕುತ್ಕೊಂಡ್ವಿ ಈ ತರ ಮಾಡಬಹುದು? ಇಲ್ಲ ಇಲ್ಲ ಸರ್, ನಾವು ಅದ್ರ ಮುಂದೆ ನಿಂತಿದ್ದೆ ಹಾಕಬೇಕು. ಯಾಕೆಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಒಂದು ಮೊಲೆಯಲ್ಲಿ ಹಾಲು ಖಾಲಿ ಆದಾಗ ಇನ್ನು 3 ಹಾಲು ಇರುತ್ತೆ ಹಸುವಿನ ಕೆಚ್ಚಲಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅವಾಗ ನಾವು ಮುಂದೆ ನಿಂತಿದ್ದು ಅದನ್ನ ಹಾಕೊಂಡಾಗ ನಮ್ಗೆ ಯಾವ್ದೇ ತರದ ಸಮಸ್ಯೆ ಬರಲ್ಲ. ನಮಗೆ ಪ್ರತಿನಿತ್ಯ ನಾವು ಕರೆಯೋದ್ರಿಂದ ಈ ಹಸು ಇಷ್ಟು ಹಾಲು ಕರೆಯುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಅದ್ರ ಜೊತೆಗೆ ನಾವು ಇಷ್ಟೊತ್ತು ಅದ್ರ ಹತ್ರ ಇದ್ದಾಗ ಹಾಲು ಖಾಲಿ ಆಗಿದ್ಯಾ ಅಥವಾ ಇಲ್ವಾ, ಆ ಹಸುವಿನ ಕೆಚ್ಚಲಿಂದ ಕ್ಯಾನಿಗೆ ಹಾಲು ಹೋಗೋ ಟ್ಯೂಬ್ ಅಲ್ಲಿ ಹಾಲು ನಮಗೆ ಕಾಣ್ತಾ ಇರುತ್ತೆ, ಅದು ಫುಲ್ಲಿ ಟ್ರಾನ್ಸ್ಪರೆಂಟ್. ಹಂಗಾಗಿ ಅದು ಹಾಲು ಕಮ್ಮಿ ಆದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಅಲ್ಲೇ ನಾವು ನೋಡ್ಕೊಂಡ ಇರಬೇಕು. ಹೌದು ಸರ್, ಹೌದು. ಈಗ ಪ್ರತಿನಿತ್ಯ ಎಷ್ಟು ಹಾಲು ಮಾರಾಟ ಮಾಡ್ತಾ ಇದ್ರಾ ನಿಮ್ಮ 8 ಹಸುವಿನಿಂದ? ಸರ್, ಬೆಳಗ್ಗೆ 25 liters ಕಲೆಕ್ಟ್ ಆಗುತ್ತೆ, ಸಂಜೆ 25. ಅಷ್ಟು ಹಸು ಹಾಲು ಕೊಡ್ತಾ ಇಲ್ಲ? ಇಲ್ಲ ಸರ್, ಅಷ್ಟು ಹಸು ಹಾಲು ಕರಿತಾ ಇಲ್ಲ, 4 ಹಸು ಹಾಲು ಕರಿತಾ ಇರೋದು, ಇನ್ 4 ಪ್ರೆಗ್ನೆನ್ಸಿ ಈ ತರದೆಲ್ಲ ಇರುತ್ತಲ್ಲ, ಹಂಗಾಗಿ 4 ಹಸು ಅಷ್ಟೇ ನಮ್ಗೆ ಇವಾಗ ಮೇನ್ ಹಾಲು ಸಪ್ಲೈ ಮಾಡ್ತಾ ಇರೋದು. ನಾವು ಖಾಸಗಿಯಾಗಿ ರೈತರ ಹತ್ರ ಶೇಖರಣೆ ಮಾಡಿ ಅದನ್ನ ನಾವೊಂದು ಸಿಸಿಗೆ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಈಗ ನಿಮಗೆ ನಿಮ್ಮ ಒಂದು ಹಸುಗಳಿಂದ ಬಂದಂತ ಹಾಲು ಮಾರಾಟದಿಂದಲೂ ಆದಾಯ ಕಾಣ್ತೀರಾ, ಜೊತೆಗೆ ಈಗ ನೀವು ಒಂದು ಖಾಸಗಿ ಡೈರಿಯನ್ನ ಮಾಡಿಕೊಂಡು ಈಗ ಬೇರೆ ರೈತರ ಆ ಒಂದು ತಂದಂತ ಹಾಲನ್ನು ಸಹ ನೀವು ಕಲೆಕ್ಟ್ ಮಾಡಿ ಟೋಟಲ್ ಆಗಿ ಅದನ್ನ ಒಂದು ಖಾಸಗಿ ಒಂದು ಹಾಲಿನ ಡೈರಿಗೆ ಕಳಿಸ್ತಾ ಇದೀರಾ, ಅಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಅದರಿಂದಲೂ ಲಾಭ ಬರುತ್ತೆ, ಇದರಿಂದಲೂ ಲಾಭ ಬರುತ್ತೆ, ಎಲ್ಲ ಒಂದ್ ಕಡೆ ನಿಮಗೆ ಹೈನುಗಾರಿಕೆ ಅನ್ನುವಂಥದ್ದು ತುಂಬಾ ಲಾಭದಾಯಕ ಅಂತಂದ್ರೆ ತಪ್ಪಾಗ್ಲಾರದು. ಹೌದು ಸರ್, ಇವಾಗ ನಾನು ಕೃಷಿ ಮಾಡಿದೆ ಅಂದ್ರೆ 1 year ಬೆಳೆಗೆ ಅಂತ ದುಡ್ಡು ಕಾಯ್ತಾ ಇರ್ಬೇಕು. ಇವತ್ತು ನಾನು ಜೋಳ ಬಿತ್ತದೆ ಅಂದ್ರೆ ಇನ್ನು 6 ನನಗೆ ಯಾವುದೇ ತರದ ಇನ್ಕಮ್ ಆಗ್ಲಿ ಅಥವಾ ದುಡ್ಡಾಗ್ಲಿ ಇಲ್ಲ. ಪಶು ಸಂಗೋಪನೆ ಅಥವಾ ಪಶುಪಾಲನೆ ಮಾಡೋದ್ರಿಂದ ನಿಮಗೆ ಏನಾಗತ್ತೆ ಅಂದ್ರೆ, ಕೆಲವೊಂದು ರೈತರು ಏನ್ ಮಾಡ್ತಾರೆ, ಅವತ್ತಿನ ಅವತ್ತೇ ದುಡಿಮೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ. ಇವಾಗ ನಾನು ಒಂದ್ ಲೀಟರ್ ಅವ್ರಿಗೆ ಹಾಲು ಕೊಟ್ಟೆ ಅಂದ್ರೆ ಅವತ್ತಿಂದ ಅವತ್ತೇ ಕಲೆಕ್ಟ್ ಮಾಡ್ಕೊಳ್ಳೋ ತರದ್ದೆಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಪ್ರತಿದಿನ ಇದು ದುಡ್ಡು ಬರ್ತಾ ಇರತ್ತೆ. ನೀವು ಕೃಷಿ ಮಾಡಿ, ಕೃಷಿ ಜೊತೆಗೆ ಉಪಕಸುಬಾಗಿ ಒಂದ್ ಎರಡು ಹಸು ಮನೆಗೆ ಅಂತ ನೀವು ಸಾಕೊಂಡ್ರಿ ಅಂದ್ರೆ ನಿಮ್ಮ ಏನ್ ಆ ತಿಂಗಳದ ಖರ್ಚು ವೆಚ್ಚ ಇದು ನಿಭಾಯಿಸ್ತಾ ಹೋಗುತ್ತೆ. ನಾವು ಅವ್ರನ್ನ ಸಾಕೋದಕ್ಕಿಂತ ಅವು ನಮ್ಮನ್ ನೋಡ್ಕೊಂತವೆ ಅನ್ನೋ ಕಾನ್ಸೆಪ್ಟ್ ಸರ್. ಈಗ ಆದಾಯ ಒಂದು, ಜೊತೆಗೆ ಮತ್ತೆ ನಾವು ಆಕ್ಟಿವ್ ಆಗಿರ್ಬೋದು, ಒಳ್ಳೆ ಆರೋಗ್ಯ ನಾವು ಕಾಣಬಹುದು. ಯಾಕಂತಂದ್ರೆ ಇವತ್ತೆಲ್ಲ ಬಿ ಪಿ ಶುಗರ್ ಅನ್ನುವಂಥದ್ದು ಬಹಳಷ್ಟು ಕಾಡ್ತಾ ಇದೆ ನಮ್ಮ ಜನಗಳನ್ನಲ್ವಾ. ಅವೆಲ್ಲ ಒಂದು ಕಾಯಿಲೆಗಳಿಂದ ದೂರ ಇರಬೇಕು ಅಂತಂದ್ರೆ ಈಗ ಹೈನುಗಾರಿಕೆ ಮಾಡಿದ್ರೆ ನಮಗೆ ಬೆಳಗಿನ ಸಂಜೆ ತನಕ ಒಂದಲ್ಲ ಒಂದ್ ರೀತಿ ಕೆಲಸ ಇರುತ್ತೆ. ಅವಾಗ ನಮ್ಗೆ ಎಲ್ಲಿ ಬರಕ್ ಸಾಧ್ಯ ಇದೆ ಬಿ ಪಿ ಶುಗರ್ ಅಲ್ವಾ ಸರ್? ಇನ್ನೊಂದು ಏನಾಗತ್ತೆ ಅಂದ್ರೆ ನಾವು ಮಾಡ್ಬೇಕಾದ್ರೆ ಯಾವ್ದೇ ಕೆಲಸ ಮಾಡ್ಲಿ ಅದ್ರ ಬಗ್ಗೆ ಗಮನ ಅಥವಾ ನಾನು ಮಾಡ್ತೀನಿ ಅನ್ನೋ ಒಂದು ನಿಮ್ಮಲ್ಲಿ ಛಲ ಇದ್ರೆ ಮಾಡಿ, ಆಸಕ್ತಿ ಇದ್ದಾಗ ಮಾತ್ರ ನೀವು ಮಾಡಿ. ನಾನು ಶೋಕಿಗೋಸ್ಕರ ನಾನು ಹಸು ತಂದು ಕಟ್ಟದೆ ಅಥವಾ ಇನ್ನೊಂದಕ್ಕೆ ತಂದು ಕಟ್ಟದೆ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇವತ್ತು ಹಸು ಒಂದು ದಿನದ್ದಲ್ಲ, ನಾನು ಮಾಡ್ತೀನಿ ಓಕೆ ಎಂದೋ ಒಂದು ದಿನ ನನಗೆ ಸಕ್ಸಸ್ ಸಿಗತ್ತೆ ಆತರ ಅನ್ಕೊಂಡ್ ಮಾಡಿ. ಇದ್ರಲ್ಲಿ ಸರ್ ತುಂಬಾ ಸಕ್ಸಸ್ ಅಂದ್ರೆ ಎಷ್ಟು ಅಂದ್ರೆ ಸರ್, ಒಂದು ತಿಂಗಳಿಗೆ ನೀವು ತುಂಬಾ ಶ್ರಮ ಪಟ್ಟು ಕಷ್ಟಪಟ್ಟು ಮಾಡಿದ್ರಿ ಅಂದ್ರೆ ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಬರೀ ಹತ್ತು ಹಸುವಿನಲ್ಲೇ ನೀವು ದುಡಿಮೆ ಮಾಡಬಹುದು. ಒಂದು ಕಾಲ ಯಾವ ಸರ್ಕಾರಿ ನೌಕರಿನೂ ಬೇಡ, ಏನು ಬೇಡ, ನೀವು ಆರಾಮ್ಸೆ ಮನೇಲೆ ಕೂತು ಇಷ್ಟು ಅರ್ನ್ ಮಾಡಬಹುದು ಸರ್. ಅದಂತೂ ಕಾನ್ಫಿಡೆನ್ಸ್ ಇದೆ. ಈಗ ಇನ್ನೊಂದು ಹೇಳಿದ್ರೆ ನಿಮಗೆ ನಮಗೆ ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ ಅಂತ, ಇದ್ರ ಬಗ್ಗೆ ಹೇಳ್ರಿ, ಪ್ರಶಸ್ತಿ ಯಾಕೆ ಕೊಟ್ರು, ಯಾರು ಕೊಟ್ರು? ಸರ್ ಕಳೆದ ಬಾರಿ 2024-25 ಸಾಲಿನಲ್ಲಿ ಚಿತ್ರದುರ್ಗದಲ್ಲಿ ಹೈನುಗಾರಿಕೆಯಲ್ಲಿ ಶ್ರೇಷ್ಠ ಕೃಷಿಕ ಅನ್ನೋ ಪ್ರಶಸ್ತಿ ಬಂತು. ನಾನು ಹೈನುಗಾರಿಕೆಯಲ್ಲಿ ಚಿತ್ರದುರ್ಗದಲ್ಲಿ ಮಹಿಳಾ ವಿಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿ ನನಗೆ ಆ ಪ್ರಶಸ್ತಿಗೆ ನೀವು ಅರ್ಹರು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ಅವಾಗ ಏನ್ ಅನ್ಸುತ್ತೆ ನಿಮಗೆ ಪ್ರಶಸ್ತಿ ಸಿಕ್ಕಾಗ? ಹಸು ಸಾಕಾಣಿಕೆಗೆ ಬೇಕು ಅಂತ ಬಂದದ್ದಲ್ಲ, ಕೆಲವು ಕಾರಣದಿಂದ ಬಂದೆ. ಬಟ್ ಆದ್ರೆ ಅವತ್ತು ನನಗೆ ಇಷ್ಟ ಇಲ್ಲ ಅಂದ್ರೂ ನಾನು ಮಾಡ್ಲಿಕ್ಕೆ ಅಂತ ಒಪ್ಕೊಂಡೆ. ಬಟ್ ಕೆಲವು ದಿನಗಳ ನಂತರ ಏನಾಯ್ತು ಅಂದ್ರೆ, ನಾವು ಮನುಷ್ಯರ ಜೊತೆಗೆ ಬೆರೆಯೋದಕ್ಕಿಂತ ಪ್ರಾಣಿಗಳ ಜೊತೆಗೆ ಬೆರ್ತಾಗ ನಮ್ಗೆ ನಾವು ಕೇಳಿದ್ದಕ್ಕಿಂತ ನಮಗೆ ಹೆಚ್ಚಿನದನ್ನ ಕೊಡ್ತವೆ ಸರ್. ಇವತ್ತೊಂದು ನಾನು ಒಂದು 10 ನಿಮಿಷ ಎಲ್ಲಾದ್ರೂ ಒಂದು ಕೂತೆ ಅಂದ್ರೆ ನನ್ನ ಹಸುಗಳು ಬಂದು ನನ್ನ ಹತ್ರ ನಿಲ್ತವೆ. ಎಲ್ಲೋ ಇದ್ದಿದ್ ನನ್ನನ್ನ ಈ ಹಸು ಸಾಕಿರೋದ್ರಿಂದ ನನಗೆ ಗುರುತಿಸಿ ನನ್ಗೆ ಇವತ್ತು ಈ ಪ್ರಶಸ್ತಿಗೆ ಭಾಜನ ಮಾಡಿದ್ದು ನನ್ನ ಹಸುಗಳು. ನಾನು ಏನೂ ಮಾಡ್ದಲೇ ಯಾವ್ದೋ ಒಂದು ಖಾಸಗಿ ಶಾಲೆಯಲ್ಲಿ ಸುಮ್ನೆ ಒಂದು ಕೆಲಸ ಮಾಡ್ಕೊಂಡಿದ್ರೆ ಯಾರು ನನ್ನ ಗುರುತಿಡಿತಾ ಇರ್ಲಿಲ್ಲ. ಇವತ್ತೇನೇ ನಾನು ಮಾಡ್ತಿದ್ದೀನಿ ಅಂದ್ರು ಕೆಲವ್ರು ಹೇಳ್ಬೋದು ಹಸು ಸಾಕಿದ್ದಾರೆ ಅನ್ನೋ ಒಂದು ಕೀಳರಿಮೆಯಿಂದ. ಬಟ್ ನನ್ಗೆ ಅದು ಇವತ್ ಹಸು ಸಾಕಿದ್ದಾರೆ ಅಂತಂದ್ರೆ ಅದು ನನ್ನ ಪ್ರೊಫೆಷನ್ ಅಂತಾನೆ ಹೇಳ್ಕೊತೀನಿ. ಕೆಲವರು ಜನ ತಿಳ್ಕೊಂಡಿರ್ತಾರೆ ಸರ್ ಇದು ಹಸು ಅಂದ್ರೇನೆ ಏನೋ ಒಂದು, ಬಟ್ ನನ್ಗೆ ಅದು ಆಸ್ ಎ ಪ್ರೊಫೆಷನ್. ಈಗ ಇನ್ನೂ ಒಂದು ಹೇಳಿದ್ರೆ ನೀವು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬರ್ ಫಾರಂ ಗೆಲ್ಲ ನಮ್ಮನ್ನ ಕರೆಸ್ತಾರೆ, ಅಲ್ಲೆಲ್ಲ ಬೇರೆಯವರಿಗೆ ಸಲಹೆ ಕೊಡ್ತೀವಿ ಅಂತ ಹೇಳಿದ್ರ, ಏಕೆ ಅಲ್ಲಿ ಏನು ಸಲಹೆ ಕೊಡ್ತಾರೆ ಸರ್? ಅಲ್ಲಿ ಹೊಸದಾಗಿ ನಾವು ಹೈನುಗಾರಿಕೆ ಮಾಡ್ತೀವಿ ಅಂತ ಹೇಳಿ ಬಂದಿರ್ತಾರೆ ಕೆಲವೊಂದು, ಅವರಿಗೆ ಸಣ್ಣ ಪುಟ್ಟ ಮಾಹಿತಿಗಳು ಬೇಕಾಗಿರತ್ತೆ. ಅದನ್ನೆಲ್ಲ ಹೇಗ್ ಮಾಡ್ಬೇಕು, ಯಾವ ತರ ನಿಭಾಯಿಸ್ಬೇಕು, ಈ ತರ ಹಸುಗಳನ್ನ ಕಟ್ಟಿದ್ರೆ ಏನ್ ಲಾಭ ಇದೆ, ಲಾಭ ಅದ್ರ ಜೊತೆಗೆ ನಷ್ಟ ಏನು, ಅದಕ್ಕೆ ಯಾವ ತರ ಕಾಯಿಲೆಗಳು ಬರುತ್ತೆ, ಅದನ್ನ ಹೇಗ್ ನಾವು ಸರಿ ಮಾಡ್ಕೋಬೇಕು. ಈಗ ನಾವು ಹಸು ಕಟ್ಟಿದೀನಿ ಅಂದ್ರೆ ತಕ್ಷಣಕ್ಕೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಅವೈಲಬಲ್ ಇರಲ್ಲ. ಆ ಟೈಮಲ್ಲಿ ನಾವು ಅದಕ್ಕೆ ಏನು ಪ್ರಥಮ ಚಿಕಿತ್ಸೆ ಏನ್ ಕೊಡ್ಬೇಕಾಗ್ತಾ ಬರುತ್ತೆ, ಅದು ಅವಾಗ ಹೇಗ್ ಆರೈಕೆ ಮಾಡ್ಬೇಕು, ಕರು ಹಾಕಿದ ಟೈಮಲ್ಲಿ ಹೇಗ್ ಆರೈಕೆ ಮಾಡ್ಬೇಕು, ಸ್ವಲ್ಪ ಗೊತ್ತಿರೋ ಜ್ಞಾನದಲ್ಲಿ ಅವರಿಗೂ ಸ್ವಲ್ಪ ಮಾಹಿತಿ ಹೇಳ್ತೀನಿ ಅಷ್ಟೇ. ಕೊಟ್ಟು ತರಬೇತಿ ಒಂದು ಸಮಯದಲ್ಲಿ ನಿಮ್ಮನ್ನು ಕರೆಸ್ತಾರಲ್ಲ? ಹೌದು ಸರ್. ಒಟ್ಟಾರೆ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ನಿಮಗೆ ಯಾವ ರೀತಿ ಖುಷಿ ತಂದು ಕೊಟ್ಟಿದೆಯಾ ಸರ್? ತುಂಬಾ ನೆಮ್ಮದಿ ಇದೆ ಸರ್. ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಇದು ತುಂಬಾ ನೆಮ್ಮದಿಯಾದ ಕೆಲ್ಸ. ನನ್ನ ಕೇಳಿದ್ರೆ ನನ್ನ ಮಗನ್ ಕೂಡ ಹೇಳ್ತಾ ಇರ್ತೀನಿ, ನೀನ್ ಏನಾದ್ರೂ ಮಾಡು, ಚೆನ್ನಾಗಿ ಓದು, ಬರಿ ಮನೇಲಿ ಎರಡು ಹಸು ಕಟ್ಕೋ, ಜಿಮ್ಮಿಗೆ ಹೋಗಿ ಇವಾಗೆಲ್ಲ ನಾನ್ ದೇಹದಂಡನೆ ಮಾಡ್ತೀನಿ ಅದನ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒನ್ ಅವರ್ ನಾವು ಕೆಲ್ಸ ಮಾಡಿದ್ರೆ ಏನ್ ನಮ್ಮ ದೈನಂದಿನ ವ್ಯಾಯಾಮ ಕೂಡ ಆಯ್ತು, ನಮ್ಮ ದೈನಂದಿನದಲ್ಲಿ ಅಲ್ಲಿ ಹೋಗಿ ಆತರ ಫ್ರೆಶ್ ಏರ್ ತಗೋಬೇಕು ಅನ್ನೋದಕ್ಕಿಂತ ನಾವು ಹಸುಗಳ ದೇಸಿ ಹಸುಗಳನ್ನ ಮೈ ಸವರ್ತಾ ಇದ್ದಾಗ ನಮ್ಗೆ ಎಷ್ಟೋ ರೋಗ ರುಜಿನಗಳು ಗೊತ್ತಿಲ್ದಲ್ಲೇ ಕಂಟ್ರೋಲ್ ಆಗತ್ತೆ. ನೀವು ಕೆಲವೊಂದು ಬುಕ್ಸ್ ಅಲ್ಲಿ ಇದೆ, ಆ ಬುಕ್ ಅಲ್ಲಿ ದೇಸಿ ಹಸುಗಳ ಮೈ ಸವರೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ಅನ್ನೋದು ಏನು ಬಿ ಪಿ ಅಂತ ಇವಾಗ ಎಲ್ಲ ಹೇಳ್ತೀವಲ್ಲ, ಅದು ನಮಗೆ ನಮಗೆ ಗೊತ್ತಿಲ್ಲದಲ್ಲೇ ಗುಣಮಟ್ಟ ಹೌದು ಆಗತ್ತಂತೆ. ಆಮೇಲೆ ಕೆಲವರಿಗೆ ಅಸ್ತಮಾ ಇರತ್ತೆ, ಈ ದೇಸಿ ಹಸುಗಳು ಗಂಜ ಹಾಕ್ತಾ ಇರತ್ತಲ್ಲ ಆ ಟೈಮಲ್ಲಿ, ಅದರಿಂದ ಬಂದಂತ ಏನು ಗಾಳಿ ಇರತ್ತಲ್ಲ ಆ ಗಾಳಿನ ನೀವು 5-10 ನಿಮಿಷ ಕುಡಿದ್ರೆ ನಿಮಗೆ ಅಸ್ತಮಾ ಕೂಡ ಒಂದು ಹಂತದಲ್ಲಿ ಕಂಟ್ರೋಲ್ ನಿವಾರಣೆ ಆಗುತ್ತೆ. ಹೌದು, ನಾವ್ ಹಿಂದಿನ ಒಂದು ಕಾಲಕ್ಕೆ ಹೋದ್ರೆ ಈಗ ಮನೆ ಮುಂದೆಲ್ಲ ಸಗಣಿ ರಾಡಿ ಬೆಳೀತಾ ಇದ್ರೆ ಮುಂಜಾನೆ ಎದ್ದಾಗ ಅದ್ ನಾಲ್ಕು ಉದ್ದೇಶನೇ ಬೇರೆ ಇತ್ತು. ನಾನು ಇವಾಗ್ಲೂ ಹಾಕ್ತೀನಿ ಎಲ್ಲದಕ್ಕಿಂತ ಮುಂಚೆ ಅದನ್ನ ಹಾಕಿದಾಗ ಮನೆ ಮುಂದೆ ಒಂದು ಲಕ್ಷಣವಾಗಿ ಕಾಣುತ್ತೆ. ಅರ್ಥ ಒಂದ್ ಅರ್ಥ ಆದ್ರೆ ಅಲ್ಲಿ ಇದ್ದಾಗ ಕ್ರಿಮಿ ಕೀಟಗಳು ಬರಲ್ಲ, ನಮ್ಮ ಆರೋಗ್ಯವನ್ನ ಕಾಪಾಡ್ತಾ ಇತ್ತು ಅದು. ಸರ್, ಅದರಲ್ಲೂ A2 A1 ಮಿಲ್ಕ್ ಅಂತ ಎರಡ್ ಇರತ್ತೆ. ನಾವು ಯಾವ್ದನ್ ಮಿಲ್ಕ್ ಸೆಲೆಕ್ಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೂ ಕೂಡ ಇರತ್ತೆ. ನಾವು ಅದಕ್ಕೆ ದೇಸಿ ತಳಿಯ ಹಾಲು ಬರುತ್ತಲ್ಲ ಅದನ್ನ ಉಪಯೋಗಿಸ್ಬೇಕು ಆದಷ್ಟು ಅಂತ ಎಲ್ಲರೂ ಅದಕ್ಕೋಸ್ಕರನೇ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ದೇಸಿ ತಳಿ ಹಾಲು ಅಂದ್ರೆ ಯಾಕೆ ಅನ್ನೋದು ಕೆಲವು ಜನಕ್ಕಷ್ಟೇ ಗೊತ್ತಿರತ್ತೆ, ಇನ್ ಕೆಲವು ಜನಕ್ಕೆ ಅದ್ರ ಪ್ರಾಮುಖ್ಯತೆ ಏನು ಅದೇನು. ಹಾಲು ಕಡಿಮೆ ಕರಿಬಹುದು, ಬಟ್ ಅದರಲ್ಲಿ ಇರೋಂತ ರೋಗ ನಿರೋಧಕ ಶಕ್ತಿಗಳಿರುತ್ತಲ್ಲ ಅದು ತುಂಬಾ ಒಳ್ಳೇದು ಸರ್. ಈಗ ಗೀರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ನಮ್ಮ ದೇಸಿ ಹಸುಗಳ ತಳಿ ಆಗಿರ್ಬೋದು, ಇವೆಲ್ಲದನ್ನು ನಾವು ಸಾಕೋದ್ರಿಂದ ನಮಗ್ ಲಾಭನೇ ಹೊರತು ನಷ್ಟ ಅಂತೂ ಯಾವ್ದು ಆಗಲ್ಲ ಸರ್. ನಾನು ಮುಂದಿನ ಇದರಲ್ಲಿ ನನಗೆ ಎರೆಹುಳು ಘಟಕ ಈ ತರದವೆಲ್ಲ ಮಾಡ್ಬೇಕು ಅನ್ನೋದು ಕೂಡ ನನ್ನಲ್ಲಿ ಇದೆ. ಸ್ವಲ್ಪ ನನಗೇನಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಅವೆಲ್ಲ ಮಾಡ್ಕೆಂದ್ರೆ ನಮ್ಮ ಹತ್ರ ಕೆಲ್ಸದವ್ರಂತ ಯಾರು ಇಲ್ಲ, ನಾವೇ ನಿಭಾಯಿಸ್ಕೊಂಡು ಹೋಗೋದ್ರಿಂದ ಸ್ವಲ್ಪ ದಿನಗಳ ನಂತರ ಅದನ್ನ ಶುರು ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಎರೆಹುಳು ಘಟಕ ಒಂದ್ ಮಾಡ್ಕೊಂಡ್ರೆ ನನ್ ಮನೆಗೆ ಬೇಕಾಗಿರೋಂತ ತರಕಾರಿ ನಾನು ಸ್ವಲ್ಪ ಸಣ್ಣದಾಗಿ ಏನಾದ್ರೂ ನಾ ಬೆಳ್ಕೋತಾ ಇರ್ತೀನಿ, ಅದನ್ನೆಲ್ಲದಕ್ಕೂ ಹಾಕೊಳಕ್ಕಾದ್ರೂ ಬೇಕಾಗತ್ತೆ. ಒಳ್ಳೇದು ಉಷಾರಾಣಿ ಅವರೇ, ಇಲ್ಲ ತನಕ ಉಪಕಸವಾಗಿ ಈ ಒಂದು ಹೈನುಗಾರಿಕೆಯನ್ನ ಮಾಡಿಕೊಂಡು ಜೀವನವನ್ನ ಯಾವ ರೀತಿ ಕಟ್ಟಿಕೊಂಡಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಇಲ್ಲಿನ ತನಕ ಕರೆಸಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು ಸರ್. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ಮಠದ ಕುರುಬರಹಟ್ಟಿಯ ರೈತ ಮಹಿಳೆ ಆರ್ ಉಷಾರಾಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪಲ್ಲವಿ MS, ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗ ಶಾಸ್ತ್ರ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ, ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ತೆಂಗಿನಲ್ಲಿ ಕಂಡುಬರುವ ಕಾಂಡ ಸೋರುವ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ತೆಂಗು ಒಂದಲ್ಲ ಒಂದು ಸಮಸ್ಯೆಗೆ ತುತ್ತಾಗುತ್ತಿದೆ. ಅದರಲ್ಲೂ ಕಾಂಡ ಸೋರುವ ರೋಗದ ಸಮಸ್ಯೆಯು ಹೆಚ್ಚಾಗಿರುವ ಕಾರಣ ರೈತರ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಉಂಟಾಗುತ್ತಿದೆ. ರೈತರು ಈ ರೋಗದ ತೀವ್ರತೆಯನ್ನು ತಿಳಿದು ಸಾಮೂಹಿಕವಾಗಿ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕು. ಕಾಂಡದಿಂದ ರಸ ಸೋರಲು ಮಣ್ಣಿನ ಪ್ರತಿಕೂಲ ಸ್ಥಿತಿಗಳು, ಹೆಚ್ಚಾಗಿ ನೀರು ನಿಲ್ಲುವಿಕೆ, ಆಮ್ಲೀಯ ಮಣ್ಣು ಮತ್ತು ಕ್ಷಾರೀಯ ಮಣ್ಣು ಪೂರ್ವಭಾವಿ ಅಂಶವೆಂದು ತಿಳಿದು ಬಂದಿದೆ. ಈ ರೋಗವು ಟೆಲ್ವಿಯಾಪ್ಸಿಸ್ ಪ್ಯಾರಾಡಾಕ್ಸ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ಶಿಲೀಂಧ್ರವು ತೆಂಗಿನ ಕಾಂಡಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಿರುಕುಗಳು ಮತ್ತು ಗಾಯಗಳ ಮೂಲಕ ಪ್ರವೇಶಿಸುತ್ತದೆ. ಈ ರೋಗವು ಎಲ್ಲಾ ವಯಸ್ಸಿನ ಮರಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಬನ್ನಿ ಹಾಗಾದರೆ ಈ ರೋಗದ ಗುರುತಿಸುವಿಕೆಯನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಕಾಂಡದಲ್ಲಿ ಕೆಂಪು ಕಂದು ಬಣ್ಣದ ರಸ ಸೋರುವುದನ್ನು ಕಾಣಬಹುದು ಹಾಗೂ ಕಾಂಡದ ಯಾವುದೇ ಭಾಗದಲ್ಲಿ ಈ ರಸ ಸೋರುವುದನ್ನು ನೋಡಬಹುದು. ಕೆಳಭಾಗದ ಗರಿಗಳು ಸ್ವಲ್ಪ ಸ್ವಲ್ಪ ಒಣಗಿ ಜೋಲು ಬೀಳುತ್ತವೆ ಹಾಗೂ ಗರಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತವೆ. ಕ್ರಮೇಣವಾಗಿ ಕಾಂಡದಲ್ಲಿ ರಸ ಸೋರುವಿಕೆ ಹೆಚ್ಚಾದಾಗ ಮೇಲ್ಮುಖವಾಗಿ ಹಬ್ಬುತ್ತದೆ. ಇಂತಹ ರೋಗ ಪೀಡಿತ ಮರಗಳಲ್ಲಿ ಹರಳು ಮತ್ತು ಕಾಯಿಗಳು ಉದುರಿ ಹೋಗುತ್ತವೆ. ಈ ರೋಗ ತಗುಲಿದ ಕೆಲವೇ ತಿಂಗಳುಗಳಲ್ಲಿ ಮರವು ಪೂರ್ತಿಯಾಗಿ ಒಣಗಿ ಹೋಗುತ್ತವೆ. ರೋಗ ಪೀಡಿತ ಮರಗಳು ಪೋಷಕಾಂಶಗಳನ್ನು ಹೀರಲಾರದೆ ಇಳುವರಿಯಲ್ಲಿ ಹೆಚ್ಚಿನದಾಗಿ ಕುಂಠಿತತೆಯನ್ನು ಹೊಂದುತ್ತವೆ. ಈ ರೋಗವು ಜುಲೈನಿಂದ ನವೆಂಬರ್ ಅವಧಿಯಲ್ಲಿ ತೀವ್ರತೆ ಹೆಚ್ಚಾಗಿ ಕಂಡುಬರುತ್ತವೆ. ತೆಂಗಿನ ಮರಕ್ಕೆ ರಸ ಸೋರುವ ಸಮಸ್ಯೆ ಕಂಡು ಬಂದಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ಮಾಡಬೇಕು. ಇಲ್ಲವಾದಲ್ಲಿ ಇದು ಬೇರೆ ಗಿಡಗಳಿಗೂ ವೇಗವಾಗಿ ಹರಡಿ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತದೆ. ನಿಯಂತ್ರಣ ಕ್ರಮಗಳನ್ನು ನೋಡೋಣ. ಆರಂಭಿಕ ಹಂತದಲ್ಲಿ ಬಣ್ಣ ಕಳೆದುಕೊಂಡ ಭಾಗವನ್ನು ಅಥವಾ ಸೋಂಕಿತ ಭಾಗವನ್ನು ತೀಕ್ಷ್ಣವಾದ ಉಳಿಯಿಂದ ಕತ್ತರಿಸಬೇಕು ಅಥವಾ ತೆಗೆದು ಹಾಕಬೇಕು. ಕತ್ತರಿಸಿದ ನಂತರ ಶೇಕಡಾ 1 ಬೋಡೋ ದ್ರಾವಣದ ಲೇಪನವನ್ನು ಮಾಡಬೇಕು. ಇದರ ಜೊತೆಗೆ 50 ಕೆಜಿ ಕೊಟ್ಟಿಗೆ ಗೊಬ್ಬರ, 5 ಕೆಜಿ ಬೇವಿನ ಹಿಂಡಿ ಹಾಗೂ ಜೈವಿಕ ಶಿಲೀಂಧ್ರವಾದ ಟ್ರೈಕೋಡರ್ಮಾವನ್ನು 200 ಗ್ರಾಂ ಪ್ರತಿ ಮರದಂತೆ ತೆಂಗಿನ ಬುಡಕ್ಕೆ ಅಥವಾ ಮರದ ಸುತ್ತಲೂ ಮಣ್ಣನ್ನು ಹಗೆದು ಹಾಕಬೇಕು. ಬೇಸಿಗೆಯಲ್ಲಿ ಸರಿಯಾಗಿ ಗಿಡಗಳಿಗೆ ನೀರನ್ನು ಕೊಡಬೇಕು ಹಾಗೂ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಸಹ ನೀಡಬೇಕು. ತೆಂಗಿನ ಮರದ ಕಾಂಡ ಮೇಲೆ 1 ಮೀಟರ್ ವರೆಗೆ ಬೋಡೋ ಪೇಸ್ಟ್ ಅನ್ನು ಲೇಪಿಸಬೇಕು ಮತ್ತು ಕಾಂಡದ ಮೇಲೆ ಉಳುಮೆ ಮಾಡುವಾಗ ಗಾಯವಾದರೆ ಬೋಡೋ ಪೇಸ್ಟ್ ಅನ್ನು ಲೇಪಿಸಬೇಕು. ಹಸಿರೆಲೆ ಗೊಬ್ಬರಗಳಾದ ಸೆಣಬು, ದಹಿಂಚ ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳೆದು ಮಣ್ಣಿಗೆ ಸೇರಿಸಬೇಕು. ಮತ್ತೊಂದು ಪ್ರಮುಖವಾದ ಅಂಶ ಎಂದರೆ ತೆಂಗಿನ ತೋಟದಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು. ಈ ರೋಗವು